ಇಂದು ದಿನಾಂಕ 25/2/2022 ರಾಯಚೂರಿನ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕೃಷಿ ವಿಜ್ಞಾನ ಕೇಂದ್ರದ ಪ್ರೇಕ್ಷಾಗೃಹದಲ್ಲಿ ಒಂದು ಜಿಲ್ಲೆ ಒಂದು ಉತ್ಪನ್ನ ಯೋಜನೆಯಡಿಯಲ್ಲಿ ಜಿಲ್ಲಾ ಮಟ್ಟದ ತರಬೇತಿ ಮೂಡಿಸುವ ಕಾರ್ಯಾಗಾರ ನಡೆಯಿತು. ಆತ್ಮನಿರ್ಭರ ಭಾರತ ಅಭಿಯಾನದ ಯೋಜನೆಯಡಿಯಲ್ಲಿ ಒಂದು ಜಿಲ್ಲೆ ಒಂದು ಉತ್ಪನ್ನ ಕಾರ್ಯಕ್ರಮದಡಿ ರಾಯಚೂರು ಜಿಲ್ಲೆಗೆ ಮೆಣಸಿನಕಾಯಿ ಬೆಳೆಯು ಆಯ್ಕೆಯಾಗಿದ್ದು, ಮೆಣಸಿನಕಾಯಿ ಬೆಳೆಯ ಮೌಲ್ಯವರ್ಧನೆ, ಸಂಸ್ಕರಣೆ ಹಾಗೂ ಇತರ ಸಂಸ್ಕರಣಾ ಉತ್ಪನ್ನಗಳನ್ನು ತಯಾರಿಸುವಂತಹ ಹಾಗೆಯೇ ಉದ್ಯಮಿಗಳನ್ನು ಆರಂಭಗೊಳಿಸುವಂತಹ ಒಂದು ನಿಟ್ಟಿನಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮವು ಜರುಗಿದ್ದು, ಜಿಲ್ಲೆಯ ವಿವಿಧ ರೈತ ಉತ್ಪಾದಕ ಕಂಪನಿಗಳ ಮುಖ್ಯಸ್ಥರು, ಕಿರು ಉದ್ದಿಮೆದಾರರು, ಸ್ವಸಹಾಯದ ಸಂಘದ ಸದಸ್ಯರು ಹಾಗೆಯೇ ರೈತ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಒಂದು ಜಿಲ್ಲೆ ಒಂದು ಉತ್ಪನ್ನ ಕಾರ್ಯಕ್ರಮದ ವೇದಿಕೆಯ ಕಾರ್ಯಕ್ರಮಗಳು ಪ್ರಾರಂಭದಲ್ಲಿ ರೈತ ಗೀತೆಯ ಮೂಲಕ ಆರಂಭವಾದವು. ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ, ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ, ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮವೇ ಇಹ ಪರ ಸಾಧನವು, ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ವೇದಿಕೆ ಮೇಲಿದ್ದಂತಹ ಗಣ್ಯಮಾನ್ಯರನ್ನ, ರೈತರನ್ನ, ರೈತ ಮಹಿಳೆಯರನ್ನ ಹಾಗೆಯೇ ರೈತ ಉತ್ಪಾದಕ ಕಂಪನಿಗಳ ಸದಸ್ಯರುಗಳನ್ನ ರಾಯಚೂರಿನ ಉಪ ಕೃಷಿ ನಿರ್ದೇಶಕರಾದ ಶ್ರೀ ನೈಮ್ ಹುಸೇನ್ ಅವರು ಸ್ವಾಗತವನ್ನ ಕೋರಿದರು. ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ರಾಯಚೂರು ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶ್ರೀಮತಿ ನೂರ್ ಜಹಾರ್ ಖಾನಂ ಹಾಗೂ ಅಧ್ಯಕ್ಷತೆಯನ್ನ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕೃಷಿ ವಿಸ್ತರಣ ಅಧಿಕಾರಿಗಳಾದ ಡಾ ಡಿಎಂ ಚಂದ್ರಗಿ ಅವರು ವಹಿಸಿದ್ದರು. ಇನ್ನು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀ ಬಸವರಾಜ್ ಎಸ್ವೈ ಜಂಟಿ ನಿರ್ದೇಶಕರು ಕೈಗಾರಿಕೆ ಇಲಾಖೆ ರಾಯಚೂರು, ಶ್ರೀ ಚಂದ್ರಶೇಖರ್ ಕೊಪೆಕ್ ಸಂಸ್ಥೆ ಬೆಂಗಳೂರು, ಡಾ ಉದಯಕುಮಾರ್ ನಿಡೋಣಿ ಮುಖ್ಯಸ್ಥರು ಸಂಸ್ಕರಣೆ ಮತ್ತು ಆಹಾರ ತಂತ್ರಜ್ಞಾನ ವಿಭಾಗ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯ ರಾಯಚೂರು, ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದ ಶ್ರೀ ಮೊಹಮ್ಮದ್ ಅಲಿ, ರಾಯಚೂರು ಕೃಷಿ ವಿಜ್ಞಾನ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರು ಹಾಗೂ ಹಿರಿಯ ವಿಜ್ಞಾನಿಗಳಾದ ಡಾ ಪ್ರಹ್ಲಾದ್ ಉಬಾಳೆ, ರಾಯಚೂರು ಲೀಡ್ ಬ್ಯಾಂಕಿನ ವ್ಯವಸ್ಥಾಪಕರಾದ ಶ್ರೀ ಬಾಬು ಬಳಗಾನೂರ್, ಕೆನರಾ ಬ್ಯಾಂಕಿನ ಮುಖ್ಯ ವ್ಯವಸ್ಥಾಪಕರಾದ ಶ್ರೀ ವಿಪಿನ್ ಕುಮಾರ್ ಹಾಗೂ ನಬಾರ್ಡ್ ಸಂಸ್ಥೆಯ ಮುಖ್ಯಸ್ಥರಾದ ಶ್ರೀಮತಿ ಕಲಾವತಿ ಇವರುಗಳು ವೇದಿಕೆಯ ಮೇಲೆ ಉಪಸ್ಥಿತರಿದ್ದರು. ಆತ್ಮನಿರ್ಭರ ಭಾರತ ಅಭಿಯಾನದ ಅಂಗವಾಗಿ ಒಂದು ಜಿಲ್ಲೆ ಒಂದು ಉತ್ಪನ್ನ ಈ ಮೆಣಸಿನಕಾಯಿಯ ಬೆಳೆ, ಹಾಗೆಯೇ ರಾಯಚೂರು ಜಿಲ್ಲೆಯಲ್ಲಿ ಈ ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣ ಉದ್ಯಮಗಳ ನಿಯಮಬದ್ಧಗೊಳಿಸುವಿಕೆ ಹಾಗೂ ಕೃಷಿ ಮೂಲಭೂತ ಸೌಕರ್ಯ ನಿಧಿ ಯೋಜನೆಗಳ ಕುರಿತು ಕಿರು ಮಾಹಿತಿ, ಧ್ಯೇಯೋದ್ದೇಶಗಳ ಕುರಿತು ಪ್ರಾಸ್ತಾವಿಕವಾಗಿ ರಾಯಚೂರು ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀ ದೇವಿಕಾ ಆರ್ ಅವರು ಕಾರ್ಯಕ್ರಮದಲ್ಲಿ ಮಾತುಗಳನ್ನಾಡಿದ್ದು ಹೀಗೆ. ಎಲ್ರಿಗೂ ನಮಸ್ಕಾರ. ಈ ದಿನ ನಾವು ಆತ್ಮನಿರ್ಭರ ಭಾರತ ಅಭಿಯಾನದ ಭಾಗವಾಗಿ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣೆ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆ ಹಾಗೂ ಕೃಷಿ ಮೂಲಭೂತ ಸೌಕರ್ಯ ನಿಧಿ ಯೋಜನೆ ಅರಿವು ಮೂಡಿಸುವ ಜಿಲ್ಲಾ ಮಟ್ಟದ ಕಾರ್ಯಾಗಾರವನ್ನು ಈ ದಿನ ಹಮ್ಮಿಕೊಂಡಿದ್ದೇವೆ. ಇದು 2021-22 ಸಾಲಿನಲ್ಲಿ ಪ್ರಾರಂಭ ಆಯಿತು. ಏನ್ ಇದರದ ಮುಖ್ಯ ಉದ್ದೇಶ ಮತ್ತೆ ಯಾವ್ದ್ರಿಂದ ಪ್ರಾರಂಭ ಆಯ್ತು ಅಂದ್ರೆ, ಆಹಾರ ಸಂಸ್ಕರಣಾ ಕೈಗಾರಿಕಾ ಮಂತ್ರಾಲಯ ಕೇಂದ್ರ ಸರ್ಕಾರದವರು MFOPI ಅವರು ರಾಜ್ಯ ಮತ್ತೆ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಅವರ ಪಾಲುದಾರಿಕೆಯಲ್ಲಿ ಇಡೀ ಭಾರತದಾದ್ಯಂತ ಹಾಲಿ ಕಾರ್ಯನಿರ್ವಹಿಸ್ತಾ ಇರುವಂತ ಆಹಾರ ಸಂಸ್ಕರಣೆ ಅಂದ್ರೆ ಕಿರು ಆಹಾರ ಸಂಸ್ಕರಣೆಗಳಿಗೆ ಅಂತ ಉದ್ದಿಮೆಗಳಿಗೆ ಉನ್ನತೀಕರಣಕ್ಕಾಗಿ ಅವರಿಗೆ ಹಣಕಾಸಾಗಿರ್ಬೋದು, ತಾಂತ್ರಿಕ ಅಥವಾ ವ್ಯಾಪಾರ ಬೆಂಬಲವನ್ನ ನೀಡಲಿಕ್ಕೋಸ್ಕರ ಈ ಯೋಜನೆಯನ್ನ ಜಾರಿಗೊಳಿಸಲಾಗಿದೆ. ಈ ಯೋಜನೆಯ ಮುಖ್ಯ ಉದ್ದೇಶ ಏನಂದ್ರೆ, ಇದರಲ್ಲಿ ಹಾಲಿ ಕಾರ್ಯನಿರ್ವಹಿಸ್ತಾ ಇರುವಂತ ಕಿರು ಉದ್ದಿಮೆಗಳಿಗೂ ಹಾಗೆ ಹೊಸದಾಗಿ ಪ್ರಾರಂಭ ಆಗುವಂತ ಕಿರು ಉದ್ದಿಮೆಗೆ ಘಟಕಗಳಿಗೆ ನಾವು ಬಂಡವಾಳಕ್ಕೋಸ್ಕರ ಅದರದ ಉನ್ನತೀಕರಣಕ್ಕೋಸ್ಕರ ಬಂಡವಾಳ ಹೂಡಿಕೆಯ ಬೆಂಬಲವನ್ನ ನೀಡ್ತಾ ಇದ್ದಾರೆ. ಹಾಗೆ GST FFSI ಅವ್ರದ್ದು ಮತ್ತೆ ನೈರ್ಮಲ್ಯ ಪ್ರಮಾಣೀಕರಣ ಹಾಗೆ ಉದ್ಯೋಗ ಆಧಾರ್ಗಾಗಿ ನೋಂದಣಿ ಪ್ರಕ್ರಿಯೆಗಳನ್ನ ನಿಯಮಬದ್ಧಗೊಳಿಸುವುದು ಈ ಯೋಜನೆ ಮುಖ್ಯ ಉದ್ದೇಶ ಆಗಿರುತ್ತೆ. ಹಾಗೆ ಅದರ ನೆಕ್ಸ್ಟ್ ಉದ್ದೇಶ ಏನಂದ್ರೆ ಕೌಶಲ್ಯ ತರಬೇತಿಗಳನ್ನ ನೀಡುವಂಥದ್ದು. ಈ ಎಫ್ ಪಿ ಓಸ್ ಅಥವಾ ಆಹಾರ ಸಂಸ್ಕರಣೆ ಘಟಕಗಳೇನಿವೆ ಅಂಥವುಗಳಿಗೆ ಕೌಶಲ್ಯ ತರಬೇತಿಗಳನ್ನ, ಆಮೇಲೆ ಆಹಾರ ಸುರಕ್ಷತೆಗೆ ಸಂಬಂಧಪಟ್ಟಂತೆ ತಾಂತ್ರಿಕ ಜ್ಞಾನವನ್ನ ನೀಡುವಂಥದ್ದು, ನೈರ್ಮಲ್ಯ ಮತ್ತೆ ಗುಣಮಟ್ಟ ಸುಧಾರಣೆಯಲ್ಲಿ ಅವನ ಕೌಶಲ್ಯ ಸಾಮರ್ಥ್ಯ ಅಭಿವೃದ್ಧಿ ಮಾಡುವಂಥದ್ದು. ಮೂರನೇದಾಗಿ ವಿವರವಾದ ಯೋಜನಾ ವರದಿಗಳನ್ನ ತಯಾರು ಮಾಡಲಿಕ್ಕೆ, ಮತ್ತೆ ಬ್ಯಾಂಕ್ ಸಾಲ ಪಡೆಯೋದು ಹೇಗೆ ಈ ಘಟಕಗಳವರು, ಹಾಗೆ ಅವರಿಗೆ ಉನ್ನತೀಕರಣಕ್ಕಾಗಿ ನಾವು ಯಾವ ರೀತಿ ಅವ್ರಿಗೆ ಬೆಂಬಲ ಕೊಡಬಹುದು. ನಮ್ಮ ಎಲ್ಲಾ ಜಿಲ್ಲೆಯಲ್ಲೂ ನಮ್ಮ ರಾಜ್ಯದಲ್ಲಿ ಕೃಷಿ ಇಲಾಖೆ ಇದಕ್ಕೆ ನೋಡಲ್ ಡಿಪಾರ್ಟ್ಮೆಂಟ್. ಸೊ ಅವ್ರ ಮೂಲಕ ಅವ್ರಿಗೆ ಯಾವ ರೀತಿ ನಾವು ಬೆಂಬಲ ಕೊಡಬಹುದು, ಮತ್ತೆ ಈ ಯೋಜನೆಯ ಪ್ರಯೋಜನವನ್ನು ಯಾರು ಪಡ್ಕೊಳ್ತಾರೆ, ಇದರಲ್ಲಿ ನಮ್ಮ ಸ್ಟೇಕ್ ಹೋಲ್ಡರ್ಸ್ ಯಾರಿರ್ತಾರೆ ಅಂದ್ರೆ, ಒಂದು ರೈತ ಉತ್ಪಾದಕ ಸಂಸ್ಥೆಗಳು, ಮತ್ತೆ ಎಸ್ ಎಚ್ ಜಿಗಳು ಅಂದ್ರೆ ಸ್ವಸಹಾಯ ಸಂಘಗಳು, ಮತ್ತೆ ಉತ್ಪಾದಕ ಸಹಕಾರ ಸಂಘಗಳು, ಸಹಕಾರ ಸೊಸೈಟಿಗಳು, ಇವರೆಲ್ಲರೂ ಸಹ ಈ ಯೋಜನೆಯ ಲಾಭವನ್ನ ಪಡ್ಕೊಳ್ಬಹುದಾಗಿದೆ. ಹಾಗೆ ಯಾವ ರೀತಿ ಇವರು ಯಾವ ರೀತಿಯಾದ ಸೌಲಭ್ಯ ಕೊಡ್ತಾರೆ ಸರ್ಕಾರದಿಂದ ಅಂತ ಹೇಳಿದ್ರೆ, ಒಂದು ಬಂಡವಾಳ ಬೇಕಾಗತ್ತೆ ಯಾವುದೇ ಸಂಸ್ಕರಣ ಆಹಾರ ಘಟ ಉದ್ದಿಮೆ ಪ್ರಾರಂಭ ಮಾಡ್ಲಿಕ್ಕೆ, ಅದಕ್ಕೆ ಅವ್ರಿಗೆ ಬಂಡವಾಳದ ಸಹಾಯ ಮಾಡ್ತಾರೆ. ಹಾಗೆ ಮತ್ತೆ ಅವರ ಮೂಲಭೂತ ಸೌಕರ್ಯಗಳನ್ನ ಅಭಿವೃದ್ಧಿ ಮಾಡ್ಲಿಕ್ಕೋಸ್ಕರನೂ ಸಹಾಯ ಮಾಡ್ತಾರೆ. ಮತ್ತೆ ಬ್ರ್ಯಾಂಡಿಂಗ್ ಮತ್ತೆ ಮಾರ್ಕೆಟಿಂಗ್, ಇಲ್ಲಿವರೆಗೂ ನಾವು ಪ್ರೊಡಕ್ಷನ್ ಆಸ್ಪೆಕ್ಟ್ಸ್ ಅಲ್ಲಿ ನಾವು ರೈತರಿಗೆ ಬೆಂಬಲ ಕೊಡ್ತಾ ಇದ್ವಿ, ಈಗ ಉದ್ದಿಮೆದಾರರಿಗೆ ಅಂದ್ರೆ ಮಾರ್ಕೆಟಿಂಗ್ ಆಸ್ಪೆಕ್ಟ್ಸ್ ನ ಹೆಚ್ಚಿಗೆ ಇದರಲ್ಲಿ, ಅಂದ್ರೆ ಬ್ರ್ಯಾಂಡಿಂಗ್ ಮಾರ್ಕೆಟಿಂಗ್ ವೆರಿ ಇಂಪಾರ್ಟೆಂಟ್, ಮತ್ತೆ ಪ್ಯಾಕೇಜಿಂಗ್ ಈವನ್ ಸ್ಟೋರೇಜ್ ನು ಸಹ ಇದರಲ್ಲಿ ಇನ್ಕ್ಲೂಡ್ ಆಗಿದೆ. ಹಾಗೆ ಈ ನಿಟ್ಟಿನಲ್ಲಿ ನಮ್ಮಲ್ಲಿ ಒಂದು ಜಿಲ್ಲೆ ಒಂದು ಉತ್ಪನ್ನ ಅನ್ನೋ ಒಂದು ಯೋಜನೆಯನ್ನು ಮಾಡಿದೀವಿ. ಈ ಯೋಜನೆ ಒಂದು ದೃಷ್ಟಿಕೋನ ಏನಾಗಿದೆ ಅಂದ್ರೆ, ನಾವು ಲೋಕಲಿ ಏನ್ ಅವೈಲಬಲ್ ಕಚ್ಚಾ ವಸ್ತುಗಳು ಇನ್ಪುಟ್ಸ್ ಏನ್ ಅವೈಲಬಲ್ ಆಗಿದೆ, ಇಲ್ಲಾಂದ್ರೆ ಪ್ರೊಡಕ್ಷನ್ ಏನಾಗಿದೆ ಅಂತದ್ರ ಮೇಲೆ ಹೆಚ್ಚಿಗೆ ಗಮನ ಕೊಡ್ತಾ ಇದೀವಿ. ಮತ್ತೆ ಮಾರ್ಕೆಟಿಂಗ್ ಸೌಲಭ್ಯನ ಯಾವ ರೀತಿ ನಾವು ಉದ್ದಿಮೆದಾರಿಗೆ ಲಾಭದಾಯಕ ಮಾಡ್ಲಿಕ್ಕೆ ಆಗತ್ತೆ ಆ ಇದರಲ್ಲಿ ಹೆಚ್ಚಿಗೆ ನಾವು ಗಮನ ಕೊಟ್ಟು ಈ ಒಂದು ಜಿಲ್ಲೆ ಒಂದು ಉತ್ಪನ್ನ ಅನ್ನೋ ಒಂದು ಯೋಜನೆಯನ್ನ ಅನುಷ್ಠಾನಗೊಳಿಸಲಾಗ್ತಿದೆ. ಕಳೆದ ವರ್ಷನೇ ಈ ಯೋಜನೆ ಬಗ್ಗೆ ನಾವು ನಮ್ಮ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿನೂ ರಚನೆ ಆಗಿದೆ. ಅಂದ್ರೆ ನಮ್ಮ ಅಲೈನ್ ಡಿಪಾರ್ಟ್ಮೆಂಟ್ ಸಹ ಇದರಲ್ಲಿ, ಅಂದ್ರೆ ಹಾರ್ಟಿಕಲ್ಚರ್, ವೆಟರ್ನರಿ, ಆಮೇಲೆ ಫಿಶರೀಸ್, ಇವರೆಲ್ಲರನ್ನೂ ಸಹ ನಾವು ಇನ್ಕ್ಲೂಡ್ ಮಾಡಿ ಆಸ್ ಎ ಮೆಂಬರ್ ಅಂತ ಹೇಳಿ ಒಂದು ಕಮಿಟಿ ಆಗಿ ನಮ್ಮ ಜಿಲ್ಲೆಗೆ ಮೆಣಸಿನಕಾಯಿನ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ. ಅಂದ್ರೆ ಈ ಆಯ್ಕೆ ಹೆಂಗ್ ಮಾಡ್ಕೋತಾರೆ ಅಂದ್ರೆ, ಆ ಜಿಲ್ಲೆಯಲ್ಲಿ ಯಾವ ಉತ್ಪನ್ನಗಳು ಹೆಚ್ಚಾಗಿ ಆಗ್ತಾ ಇದೆ, ಮತ್ತೆ ಅದು ಆಕ್ಚುಲಿ ಹೇಳ್ಬೇಕಂದ್ರೆ ಈಗ ನಮ್ಮ ಜಿಲ್ಲೆ ಮೆಣಸಿನ್ಕಾಯಿ ಆಗ್ಬೇಕು ಕೋಲ್ಡ್ ಸ್ಟೋರೇಜ್ ಅಲ್ಲಿ ಸ್ಟೋರ್ ಮಾಡ್ತಿದ್ದಾರೆ ಬಿಟ್ರೆ ಪ್ರೊಸೆಸಿಂಗ್ ಯಾರು ಮಾಡ್ತಾ ಇಲ್ಲ. ಸೊ ಪ್ರೊಸೆಸಿಂಗ್ ಕೊಟ್ರೆ ದಟ್ ಮೌಲ್ಯವರ್ಧನೆನೂ ಆಗುತ್ತೆ, ಅದಕ್ಕೆ ವ್ಯಾಲ್ಯೂ ಇದನ್ನು ಆಗುತ್ತೆ, ಪ್ರೈಸು ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಅಂಥದನ್ನ ನಾವು ಮಾಡ್ಬೇಕು ಅಂತ ಈ ಜಿಲ್ಲೆಯಲ್ಲಿ ಚಿಲ್ಲಿನ 2018 ನೋಡ್ಕೊಂಡು ಬಂದ್ರೆ 2018 ನಮ್ಗೆ 5,000 hectare ಪ್ರದೇಶ ಇತ್ತು ಮೆಣಸಿನ್ಕಾಯಿ ಏರಿಯಾ ನಮ್ಮ ಜಿಲ್ಲೆಯಲ್ಲಿ, ಬಟ್ 19-20 ನೋಡಿದ್ರೆ 7,000 ಆಯ್ತು, ಅದಾದ್ಮೇಲೆ 10,000, ಹಿಂಗೆ ಇನ್ಕ್ರೀಸ್ ಆಗ್ಕೊಂತ ಬಂದಿದೆ ಅದ್ರಲ್ಲಿ. ಮತ್ತೆ ನಾವು ಈ ವರ್ಷದ ನಾವು ಕ್ರಾಪ್ ಸರ್ವೆ ನೋಡಿದ್ರೆ 18,000 hectare ಪ್ರದೇಶದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಚಿಲ್ಲಿ ಏರಿಯಾ ಕವರೇಜ್ ಆಗಿದೆ. ಸೊ ಅದರಿಂದ ನಾವು ಈ ಮೆಣಸಿನ್ಕಾಯನ್ನ ನಾವು ಈ ಜಿಲ್ಲೆಗೆ ಆಯ್ಕೆ ಮಾಡ್ಕೊಂಡಿದೀವಿ. ಮೊದಲನೇದಾಗಿ ನಾವು ಮೆಣಸಿನ್ಕಾಯಿ ಅಲ್ಲದ್ರೆ ಟೊಮ್ಯಾಟೊ ಇದನ್ನು ಮಾಡ್ಕೋಬಹುದಿತ್ತು, ಬಟ್ ನಮ್ಮಲ್ಲಿ ಹೆಚ್ಚಿಗೆ ಕವರೇಜ್ ಮೆಣಸಿನ್ಕಾಯಿ ಆಗಿರೋದ್ರಿಂದ ಆ ಉತ್ಪನ್ನವನ್ನ ನಾವು ಇಲ್ಲಿ ಆಯ್ಕೆ ಮಾಡ್ಕೊಂಡಿದೀವಿ. ಆಮೇಲೆ ಈ ನಮ್ಮ ಒಂದು ಉತ್ಪನ್ನವನ್ನ ನಾವು ಯಾರು ಎಸ್ ಎಚ್ ಜಿಗಳು ಎಫ್ ಪಿ ಓಗಳು ಆ ಒಂದು ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಅಂದ್ರೆ ODOP ಅಲ್ಲಿ ಮಾಡ್ತಾರೆ ಅಂತವ್ರಿಗೆ ಪ್ರಥಮ ಆದ್ಯತೆ ನಾವು ನೀಡ್ತೀವಿ. ಅದ ಅಲ್ದಿರಾ ಇನ್ನ ನಾನ್ ODOP ಕ್ರಾಪ್ ಏನಾದ್ರೂ ಆಗಿರ್ಬೋದು, ಅಂದ್ರೆ ವೆಟರ್ನರಿದ್ ಆಗಿರ್ಬೋದು, ಅಂದ್ರೆ ಪಶು ಆಹಾರ ಅಥವಾ ಮೀನುಗಾರಿಕೆ, ಕೋಳಿ, ಮತ್ತೆ ಈವನ್ ಏಕದಳ ಆಧಾರಿತ ಉತ್ಪನ್ನಗಳು, ಆಮೇಲೆ ಇನ್ನ ಮಿಲ್ಲೆಟ್ಸ್, ಇದೆಲ್ಲಾನು ನಾವು ಇನ್ಕ್ಲೂಡ್ ಮಾಡ್ತೀವಿ. ಅಂಥವರಿಗೂ ಸಹ ಈ ಯೋಜನೆಯಲ್ಲಿ ನಾವು ಸೌಲಭ್ಯನ ಒದಗಿಸ್ತೀವಿ. ಮತ್ತೆ ನಾನು ಹೇಳಿದಾಗ ಇಲ್ಲಿ ನಾವು ಯಾರಿಗೆ ಕೊಡಬಹುದು ಅಂದ್ರೆ, ಒಂದು ವೈಯಕ್ತಿಕವಾಗಿ ಪ್ರಾರಂಭ ಮಾಡುವಂತ ಆಹಾರ ಸಂಸ್ಕರಣಾ ಘಟಕಗಳಿಗೂ ಕೊಡಬಹುದು. ಅವ್ರಿಗೆ ಏನ್ ಮಾಡ್ತಾರೆ, ಅವರು ಮತ್ತೆ ಆಲ್ರೆಡಿ ಕಾರ್ಯನಿರ್ವಹಿಸಿದಂತ ಆಹಾರ ಸಂಸ್ಕರಣಾ ಘಟಕಗಳಿಗೂ ಕೊಡ್ತೀವಿ. ಏನ್ ಬ್ಯಾಂಕಿಂದ ಒಂದು 10 lakh rupees ಮ್ಯಾಕ್ಸಿಮಮ್, ಅದೇ ಗರಿಷ್ಠ ಮೊತ್ತ, ಇಲ್ಲಾಂದ್ರೆ ಅವರು DPR ಮಾಡಿ ಪ್ರಾಜೆಕ್ಟ್ ಕಾಸ್ಟ್ಗೆ 35% ಅನುದಾನ ಬರುತ್ತೆ ಸರ್ಕಾರದಿಂದ. ಎಲ್ಲರೂ ಸಹ ಈ ಉದ್ದಿಮೆ ಸ್ಟಾರ್ಟ್ ಮಾಡೋರು ಬ್ಯಾಂಕ್ ಇಂದ ಲೋನ್ ಕಂಪಲ್ಸರಿ ತಗೊಳ್ಳೇಬೇಕು, ಅಂತವರಿಗೇನೆ ಇದ್ಲ ಕೊಡೋದು. ಆಗ ಉದ್ದಿಮೆದಾರರು ಎಷ್ಟು % ಕಾಂಟ್ರಿಬ್ಯೂಷನ್ ಇರುತ್ತೆ, 10% ಕಾಂಟ್ರಿಬ್ಯೂಷನ್ ಇರುತ್ತೆ ಅವ್ರದ್ದು. ಹಾಗೆ ನಮ್ಮ ಎಫ್ ಪಿ ಒಗಳು ಮತ್ತೆ ಎಸ್ ಎಚ್ ಜಿಗಳಿಗೂ ಸಹ ಅವರ ವೆಚ್ಚದ ಮೇಲೆ ಡಿ ಪಿ ಆರ್ ಇದ್ರ ಮೇಲೆ ಕಾಸ್ಟ್ ಮೇಲೆ 35% ಅಷ್ಟು ಎಫ್ ಪಿ ಒಗಳು ಮತ್ತೆ ಎಸ್ ಎಚ್ ಜಿಗಳು ಮತ್ತೆ ಸಹಕಾರ ಸಂಘಗಳಿಗೆ ಇದರಲ್ಲಿ ಬಂಡವಾಳ ಹೂಡಿಕೆಗೋಸ್ಕರ ಅವರಿಗೆ ಬೆಂಬಲವನ್ನ ಒದಗಿಸಲಾಗ್ತಾ ಇದೆ. ಅದೇ ರೀತಿ ನಮ್ಮ ಸ್ವಸಹಾಯ ಸಂಘಗಳು ಏನಿದೆ ಅವರಿಗೂ ಯಾರು ಆಹಾರ ಸಂಸ್ಕರಣೆಯಲ್ಲಿ ಅವ್ರನ್ನ ತೊಡಗಿಸ್ಕೊಂಡಿರ್ತಾರೋ ಅಂತವರಿಗೆ ಪ್ರಾಥಮಿಕ ಬಂಡವಾಳ ಅಂತ ಹೇಳ್ಬಿಟ್ಟು ಪ್ರತಿ ಮೆಂಬರಿಗೆ 40,000 ರೂಪಾಯಿಗಳನ್ನ ಕೊಡ್ತಾ ಇದ್ದೇವೆ. ಏನಂದ್ರೆ ಅವ್ರು ಯಾವ್ದಾದ್ರು ಸಣ್ಣ ಪುಟ್ಟ ಸಾಧನಗಳನ್ನ ಖರೀದಿ ಮಾಡ್ಕೊಳ್ಬಹುದು, ಇಲ್ಲಾಂದ್ರೆ ಕಾರ್ಯನಿರ್ವಹಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಅವರ ಎಸ್ ಎಚ್ ಜಿಗಳಿಗೆ ಅದನ್ನ ಉಪಯೋಗ ಮಾಡ್ಕೊಳ್ಬಹುದು ಅಂತದ್ದು. ಮತ್ತೆ ಒಕ್ಕೂಟ ಏನಾದ್ರೂ ಇದ್ರೆ ಒಕ್ಕೂಟದಿಂದ ಅವರು ಎಸ್ ಎಚ್ ಜಿಗಳಿಗೆ ಸದಸ್ಯರಿಗೆ ಸಾಲ ಕೊಡ್ಬಹುದು, ಹಿಂದಿರುಗಿಸುವಂತ ಸಾಲನ ಕೊಡಬಹುದು. ಸೊ ಈ ಇಲ್ಲ ಅವರು ನಮ್ಮಲ್ಲಿ ಸ್ಟೇಕ್ ಹೋಲ್ಡರ್ಸ್ ಅಂತ ಅವರು ಈ ಪ್ರಯೋಜನ ಪಡ್ಕೊಳ್ಬಹುದು. ಏನೇನು ನಾವು ಅದಕ್ಕೆ ಸೌಲಭ್ಯ ಕೊಡ್ತೀವಿ ನಿಮ್ಮ ಕಿರು ಉದ್ದಿಮೆಗಳಿಗೆ ಅಂತ ಹೇಳಿದ್ರೆ, ಆಕ್ಚುಲಿ ಮೂಲಭೂತ ಸೌಕರ್ಯದಲ್ಲಿ ಉಗ್ರಾಣ ಅಂದ್ರೆ ಸ್ಟೋರೇಜ್ ಮಾಡ್ಬೇಕಾಗತ್ತೆ. ಅದೇ ರೀತಿ ಶೀತಲ ಗೃಹ, ನಮ್ಮಲ್ಲಿ ಹಾರ್ಟಿಕಲ್ಚರ್ದೇನೆ ಚಿಲ್ಲಿ ಕೋಲ್ಡ್ ಸ್ಟೋರೇಜ್ 9 ಇದೆ. ನಮ್ಮ ಹಾರ್ಟಿಕಲ್ಚರ್ ಹೇಳಿದವ್ರ ಪ್ರಕಾರ 9 ಕೋಲ್ಡ್ ಸ್ಟೋರೇಜಸ್ ಇದೆ ನಮ್ಮ ಜಿಲ್ಲೆಯಲ್ಲಿ. ಮತ್ತೆ ಈವನ್ ಪ್ಯಾಕೇಜಿಂಗ್ಗೆ ಕೊಡ್ತಾರೆ, ಮತ್ತೆ ಇನ್ಕ್ಯುಬೇಷನ್ ಸೆಂಟರ್ಸ್ ಮಾಡ ಅಂತವ್ರಿದ್ರು ಇವೆಲ್ಲ ಮೂಲಭೂತ ಸೌಕರ್ಯಗಳನ್ನು ಅವರು ಡೆವಲಪ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು 35% ಅಷ್ಟು ಸಾಲ ಸಂಪರ್ಕಿತ ಅನುದಾನದ ರೀತಿ ಅವರಿಗೆ ಒದಗಿಸ್ಲಾಗ್ತಾ ಇದೆ. ಹಾಗೆ ನೆಕ್ಸ್ಟ್ ಸ್ಟೆಪ್ ಏನಂದ್ರೆ ಈ ಮೂಲಭೂತ ಸೌಕರ್ಯ ಆದ್ಮೇಲೆ ಅವರು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ತಾರೆ, ಪ್ರೊಸೆಸಿಂಗ್ ಮಾಡ್ತಾರೆ. ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ, ಇದುವರೆಗೂ ನಮ್ಮಲ್ಲಿ ಏನ್ ಎಸ್ ಎಚ್ ಜಿಗಳು ಸಣ್ಣ ಸಣ್ಣ ಒಂದ್ ಚಿಲಿ ಪೌಂಡಿಂಗ್ ಮಿಷಿನ್ ತಗೊಂಡು ಉತ್ಪಾದನೆ ಮಾಡಿ ಪ್ಯಾಕಿಂಗ್ ಮಾಡಿ, ಬಟ್ ಬ್ರ್ಯಾಂಡಿಂಗ್ ಆಗಿಲ್ಲ, ಅವರಿಗೆ ಮಾರುಕಟ್ಟೆ ಬೆಂಬಲನೂ ಇಲ್ಲ. ಅವರೇ ಈಗ ನಮ್ಮಲ್ಲೇನೆ ಒಂದ್ ಸಣ್ಣದಾಗಿ ಮಾಡಿದವರು ಇಲ್ಲೇನೆ ಮಾರ್ಕೆಟಿಂಗ್ ಮಾಡ್ತಿದ್ರು, ಬಟ್ ಈಗ ಅವರಿಗೆ ಬ್ರ್ಯಾಂಡಿಂಗ್ ಒದಗಿಸ್ಕೊಟ್ರೆ ಅವರು ರಾಜ್ಯ ಮಟ್ಟದಲ್ಲಾಗಿರ್ಬೋದು ಅಥವಾ ಪ್ರಾದೇಶಿಕ ಮಟ್ಟದಲ್ಲಾದ್ರೂ ಆಗಿರ್ಬೋದು ಅವ್ರು ಮಾರ್ಕೆಟ್ ಮಾಡಬಹುದು. ಅದಕ್ಕೋಸ್ಕರನೇ ನಾವು ಗುಣಮಟ್ಟ ನಿಯಂತ್ರಣ ಮತ್ತೆ ಪ್ರಮಾಣೀಕರಣ ಮತ್ತೆ ಗ್ರಾಹಕರ ರೀಟೇಲ್ ಮಾರ್ಕೆಟ್ಗೂ ಸಹ ಎಲ್ಲಾನು ಅಂತ ಒಂದು ಇವುಗಳಿಗೆ ಬ್ರ್ಯಾಂಡಿಂಗ್ ಮತ್ತೆ ಪ್ಯಾಕೇಜಿಂಗ್ಗೆ ಈ ಯೋಜನೆಯಿಂದ ಅವರಿಗೆ ಬೆಂಬಲವನ್ನ ಕೊಡ್ತಾ ಇದ್ದೀವಿ. ಅದರಲ್ಲಿ ಏನಾಗುತ್ತೆ, ನಾವು ಸ್ಟೇಟ್ ಲೆವೆಲ್ಗೆ ಕಳ್ಸ್ಕೊಡ್ತೀವಿ. ನಿಮ್ಮ ಏನಾದ್ರೂ ಡಿ ಪಿ ಆರ್ ನೀವು ಒಂದು ಅಪ್ಲಿಕೇಶನ್ ಹಾಕಿದ್ರೆ ಅಂದ್ರೆ ಅದನ್ನ ನಾವು ರಾಜ್ಯ ಮಟ್ಟದ ನೋಡಲ್ ಏಜೆನ್ಸಿಯಿಂದ ಅನುಮೋದನೆ ಪಡ್ಕೊಂಡು ಏನು ನಿಮ್ಮ ಕಾಸ್ಟ್ ಆಫ್ ದಿ ಪ್ರಾಜೆಕ್ಟ್ ಇದೆ ಅದಕ್ಕೆ 50% ಬ್ರ್ಯಾಂಡಿಂಗ್ ಅಂಡ್ ಮಾರ್ಕೆಟಿಂಗ್ಗೆನೆ ಇದರಲ್ಲಿ ಸವಲತ್ತನ್ನು ಕೊಡೋ ಅಂತ ಅವಕಾಶ ಇದೆ. ಸೊ ನಾವ್ ಯಾವ ರೀತಿ ಅರ್ಜಿ ಸಲ್ಲಿಸಬಹುದು ಅಂತ ಹೇಳಿದ್ರೆ, ನಮ್ಮ ಜಂಟಿ ಕೃಷಿ ನಿರ್ದೇಶಕರ ಆಫೀಸ್ನಲ್ಲೇ ಒಂದು ಜಿಲ್ಲಾ ಮಟ್ಟದ ಸಂಪನ್ಮೂಲ ವ್ಯಕ್ತಿ ಇದ್ದಾರೆ ಅಂದ್ರೆ ಟೆಕ್ನಿಕಲ್ ಆಫೀಸರ್. ಅವ್ರ ಮೂಲಕ ನೀವು ನಮ್ಮ ಆಫೀಸ್ ಕಾಂಟ್ಯಾಕ್ಟ್ ಮಾಡಿದ್ರು ನೀವು ಅವ್ರ ಮೂಲಕ ಬಂದು ನಮ್ಮಲ್ಲಿ ಆನ್ಲೈನ್ ಅಲ್ಲಿ ಪೋರ್ಟಲ್ ನಲ್ಲಿ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕಾಗತ್ತೆ. ಮತ್ತೆ ಅದಕ್ಕೆ ಬೇರೆ ಇನ್ನೇನಾದ್ರೂ ಸಂಬಂಧಪಟ್ಟವಾಗ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ಬಂದಿದ್ದಾರೆ ಸ್ಟೇಟ್ ಲೆವೆಲ್ ಇಂದ, ಅವರು ಸಹ ಇದ್ರ ಬಗ್ಗೆ ಸವಿಸ್ತಾರವಾಗಿ ನಿಮ್ಗೆ ತಿಳಿಸ್ಕೊಳ್ತಾರೆ. ಮತ್ತೆ ನಮ್ಮ ಈ ಯೋಜನೆಯಲ್ಲಿ ನಾವು ಕಳೆದ ವರ್ಷದಿಂದ ಇಲ್ಲಿವರೆಗೂ ಯಾವ ರೀತಿ ಪ್ರಗತಿ ಸಾಧಿಸ್ತಿದೀವಿ ಅಂದ್ರೆ, ಆಕ್ಚುಲಿ ತುಂಬಾ ಕಡಿಮೆ ಇದೆ ನಮ್ಮ ಪ್ರಗತಿ. ನಮಗೆ ಇದುವರೆಗೂ ಸಲ್ಲಿಕೆ ಆಗಿರೋ ಅಪ್ಲಿಕೇಶನ್ 30 ಮಾತ್ರ, ಅದರಲ್ಲಿ ನಾವು 14 ಅಪ್ಲಿಕೇಶನ್ ಜಿಲ್ಲಾ ಮಟ್ಟದಲ್ಲಿ ಅಪ್ರೂವ್ ಮಾಡಿ ಕಳಿಸಿದೀವಿ. ಮತ್ತೆ ನಾವು ಬ್ಯಾಂಕ್ ಕಳಿಸಿದಾಗ ಓನ್ಲಿ ಬರೀ 2 ಅಪ್ಲಿಕೇಶನ್ ಮಾತ್ರ ಅಪ್ರೂವ್ ಆಗಿ, ಮೋಸ್ಟ್ಲಿ ಅವ್ರು ಒಬ್ರು ಬಂದಿದ್ದಾರೆ ಶಿರ್ವಾರದವರು ರಶ್ಮಿ ಅಂತ ಹೇಳಿ, ಅವರಿಗೆ 25 ಲಕ್ಷದಷ್ಟು ಸ್ಯಾಂಕ್ಷನ್ ಆಗಿದೆ ಲೋನ್. 2 ಅಪ್ಲಿಕೇಶನ್ 34,89,000 ಅಷ್ಟೇ ನಮ್ಮಲ್ಲಿ ಲೋನ್ ಸ್ಯಾಂಕ್ಷನ್ ಆಗಿರೋದು. ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿದ ರಾಯಚೂರು ಜಿಲ್ಲೆಯ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶ್ರೀಮತಿ ನೂರ್ ಜಹಾರ್ ಖಾನಂ, ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕೃಷಿ ವಿಸ್ತರಣ ನಿರ್ದೇಶಕರಾದ ಡಾಕ್ಟರ್ ಡಿಎಂ ಚಂದರ್ಗಿ ಹಾಗೂ ವೇದಿಕೆ ಮೇಲಿದ್ದಂಥ ಇತರ ಗಣ್ಯಮಾನ್ಯರು ಸಸಿಗೆ ನೀರುಣಿಸುವುದರ ಮೂಲಕ ಹಾಗೂ ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿದ ರಾಯಚೂರು ಜಿಲ್ಲೆಯ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶ್ರೀಮತಿ ನೂರ್ ಜಹಾರ್ ಖಾನಂ ಇವರುಗಳು ಮಾತನಾಡಿ, ಯಾವುದೇ ಉದ್ಯಮೆಯು ಪ್ರಾರಂಭದಲ್ಲಿ ಕಿರು ಹಂತದಲ್ಲಿ ಆರಂಭವಾಗುತ್ತದೆ. ಸರ್ಕಾರದ ಯೋಜನೆಗಳು ಹಾಗೂ ಮಾರ್ಗದರ್ಶನ ಸರಿಯಾಗಿ ಪಡೆದುಕೊಂಡದಲ್ಲಿ ಯಶಸ್ವಿ ಉದ್ಯಮೆದಾರರಾಗಲು ಸಾಧ್ಯವಿದೆ ಎಂದರು. ಸ್ವಸಹಾಯದ ಸಂಘ ಸಂಸ್ಥೆಗಳು ಹಾಗೂ ರೈತ ಉತ್ಪಾದಕ ಕಂಪನಿಗಳು ಇದರ ಪ್ರಯೋಜನವನ್ನು ಪಡೆದುಕೊಳ್ಳಲು ಈ ಮೂಲಕ ಕರೆ ನೀಡುತ್ತಾ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವಿಲ್ಲಿ ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ಯೋಜನೆ ಹಾಗೂ ಕೃಷಿ ಮೂಲಭೂತ ಸೌಕರ್ಯ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ತರಬೇತಿ ಕಾರ್ಯವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಜಿಲ್ಲೆಯಲ್ಲಿ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮೆಣಸಿನಕಾಯಿಯನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ. ಮೆಣಸಿನಕಾಯಿಯ ಬೆಳೆಯನ್ನು ಇನ್ನು ಬೆಳೆಗಾರರನ್ನು ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಉದ್ದಿಮೆ ಮಾಡ್ತಾ ಇರೋರನ್ನು ಇನ್ನೂ ಆರ್ಥಿಕವಾಗಿ ಸದೃಢಗೊಳಿಸುವಂತಹ ನಿಟ್ಟಿನಲ್ಲಿ ಈ ಯೋಜನೆಯನ್ನು ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ನಾನು ತಮ್ಮೆಲ್ಲರಿಗೆ ಒಂದು ವಿಷಯವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ದೇಶದಲ್ಲಿ ಈ ಮೆಣಸಿನಕಾಯಿಗೆ ಸಂಬಂಧಪಟ್ಟಂತೆ ಕೇವಲ ಕೆಲವೇ ಬಹಳ ದೊಡ್ಡ ಕಂಪನಿಗಳಿವೆ. ಆ ಮೆಣಸಿನಕಾಯಿ ಪುಡಿಗಳನ್ನು ಮಾರುಕಟ್ಟೆ ಮಾಡುವಂತಹ ಕಂಪನಿಗಳು ಕೆಲವೇ ಇದೆ. ಎವರೆಸ್ಟ್, MDH, ಮತ್ತು ಸ್ವಲ್ಪ ಆಚಿ ಅಂದ್ಕೊಂಡು ಒಂದು ತಮಿಳ್ನಾಡುಗದು ಇದೆ, MTR ಇದೆ, ಒಂದು 4-5 ಅಷ್ಟೇ ಇರೋದು. ಈ MDH ಕಂಪನಿ ಏನಿದೆ, ಇದು ನಮ್ಮ ದೇಶಕ್ಕೆ ಒಂದು ತುಂಬ ದೊಡ್ಡ ಕಂಪನಿಯಾಗಿದೆ. ಇದು ಎಲ್ಲ ರೀತಿಯಂತಹ ಮಸಾಲೆ ಪದಾರ್ಥಗಳನ್ನು ಅದರ ಪುಡಿಗಳನ್ನು ಮಾರಾಟ ಮಾಡೋದು ಈ ಕಂಪನಿಯ ಮೂಲ ಉದ್ದೇಶ ಆಗಿದೆ. ಸೊ ಈ ಕಂಪನಿ ಓನರ್ ಯಾರಿದ್ದಾರೆ, ಅವ್ರ ಹೆಸರು ಮಹಾಶಯ ಚುನ್ನಿಲಾಲ್ ಅಂದ್ಕೊಂಡು ಅವರ ಹೆಸರು. ಇವತ್ತಿಂದ ಒಂದು 100 ವರ್ಷಗಳ ಹಿಂದೆ ಈಗಾಗಲೇ ಅವರು ತೀರ್ಕೊಂಡಿದ್ದಾರೆ. ಆ MDH ಪ್ಯಾಕೆಟ್ ಮೇಲೆ ಅವರ ಫೋಟೋ ಇದೆ, ತಾವೆಲ್ಲರೂ ನೋಡಿರಬಹುದು. ಸೊ ಅವರು ಈ ಮೆಣಸಿನಕಾಯಿ ಪುಡಿಯನ್ನು ಸೈಕಲಲ್ಲಿ ಹಾಕ್ಕೊಂಡು ಊರೂರಿಗೆ ಹೋಗಿ ಮಾರಾಟ ಮಾಡ್ತಾಯಿದ್ರು. ಸೊ ಆ ಲೆವೆಲಿಂದ ಈ ಮೆಣಸಿನಕಾಯಿ ಪುಡಿ ಬಿಸ್ನೆಸ್ ಏನು ಇವತ್ತು ಆಗಿತ್ತು 100 ವರ್ಷದ ಹಿಂದೆ, ಇವತ್ತು ಪ್ರಪಂಚದ ಎಲ್ಲ ಕಡೆ ಮಾರೋ ರೀತಿಯಂತಹ ಒಂದು ದೊಡ್ಡ ಕಂಪನಿಯಾಗಿ ಬೆಳೆದಿದೆ. ಇದನ್ನ ಹೇಳೋದು ತಮಗೆಲ್ಲರಿಗೆ ಹೇಳೋ ಉದ್ದೇಶ ಏನಂತ ಹೇಳಿದ್ರೆ, ಯಾರು ಇವತ್ತು ತುಂಬಾ ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ ಅವರು ಕೂಡ ಒಂದು ಸಣ್ಣ ಉದ್ದಿಮೆಯಿಂದಾನೆ ಶುರು ಮಾಡಿದ್ದಾರೆ. ಸೊ ಈವರೆಗೆ ನಾವು ಬರೀ ರೈತರಿಗೆ ಅವರ ಉತ್ಪಾದನೆಗಳನ್ನ ಹೆಚ್ಚು ಮಾಡ್ಕೊಳ್ಳಕ್ಕೆ ನಾವು ಎಲ್ಲಾ ರೀತಿಯ ನೆರವನ್ನ ಕೊಡ್ತಾ ಇದ್ವಿ. ಇವಾಗ ನಾವು ರೈತರನ್ನೇ ಉದ್ದಿಮೆಗಳಾಗಿ ಬದಲಾವಣೆ ಮಾಡುವಂತಹ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ಕೊಂಡಿದ್ದೀವಿ. ಏನಕ್ಕಂತ ತಮ್ಮೆಲ್ಲರಿಗೂ ಗೊತ್ತು, ನಾನು ಒಂದು ರೈತ ಕುಟುಂಬದಿಂದಾನೇ ಬಂದಿದ್ದೇನೆ. ನಮ್ಮೆಲ್ಲರಿಗೂ ಗೊತ್ತು, ರೈತನಿಗೆ ಬೆಳೆಗಾರನಿಗೆ ಅಷ್ಟು ಬೆಳೆಯಿಂದ ಅಷ್ಟು ಅನುಕೂಲ ಆಗಲ್ಲ, ಆದರೆ ಮಾರಾಟಗಾರನಿಗೆ ಬೆಳೆಗಾರಗಿಂತ ಜಾಸ್ತಿ ಅನುಕೂಲ ಆಗುತ್ತೆ. ಸೊ ಈ ಪ್ರೋಗ್ರಾಮಿನ ಉದ್ದೇಶ ಏನಂತ ಹೇಳಿದ್ರೆ, ಬೆಳೆಗಾರರೇ ಉದ್ದಿಮೆಯನ್ನ ಬೆಳೆಸ್ಕೊಂಡು ಅವರೇ ಮಾರಾಟಗಾರರು ಕೂಡ ಆಗ್ಲಿ ಅನ್ನೋದು ಈ ಪ್ರೋಗ್ರಾಮಿನ ಉದ್ದೇಶವಾಗಿದೆ. ಸೊ ಎಲ್ಲರೂ ಈಗಾಗಲೇ ಸಣ್ಣ ಮಟ್ಟದಲ್ಲಿ ಕೆಲವರು ಮೆಣಸಿನಕಾಯಿ ಪುಡಿಗಳನ್ನ ಮಾಡ್ತಾ ಇರಬಹುದು, ಬಟ್ ಆ ಸಣ್ಣ ಮಟ್ಟದಲ್ಲಿ ತಾವು ಮಾಡಿದ್ರೆ ಅದನ್ನ ಜಿಲ್ಲೆ ಮಟ್ಟದಲ್ಲಿ ಮಾತ್ರ ಮಾರಾಟ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಒಳ್ಳೆ ಬ್ರ್ಯಾಂಡಿಂಗ್ ಅಂತ ಹೇಳಿದ್ರೆ, ಒಳ್ಳೆ ಕವರ್ ಪ್ಯಾಕೇಜಿಂಗ್, ಒಂದು ಒಳ್ಳೆ ಅದಕ್ಕೆಲ್ಲ ರೀತಿಯಂತಹ ಸರ್ಟಿಫಿಕೇಶನ್, ಹೌದು ಇದು ತುಂಬಾ ಒಳ್ಳೆ ರೀತಿಯಲ್ಲಿ ನಾವು ಪ್ರೊಡ್ಯೂಸ್ ಮಾಡಿ ಅಂದ್ರೆ ನಾವು ಅದನ್ನ ಪ್ಯಾಕ್ ಮಾಡಿದೀವಿ, ತುಂಬಾ ಶುದ್ಧ ರೀತಿಯಲ್ಲಿ ಮಾಡಿದೀವಿ, ಇದನ್ನ ಎಲ್ಲರೂ ಯೂಸ್ ಮಾಡಬಹುದು ಅಂತ ಆ ಸರ್ಟಿಫಿಕೇಶನ್ಗಳಿದ್ರೆ ಇದನ್ನ ಬೆಂಗಳೂರು ಮತ್ತೆ ದೊಡ್ಡ ದೊಡ್ಡ ನಗರಗಳಲ್ಲಿ ಇದನ್ನ ನಾವು ಮಾರಾಟ ಮಾಡಲಿಕ್ಕೆ ಸುಲಭ ಆಗುತ್ತೆ. ಏನಕ್ಕೆಂದ್ರೆ ಅಂತ ದೊಡ್ಡ ನಗರಗಳಲ್ಲಿ ಏನಾಗುತ್ತೆ, ಯಾರಾದ್ರೂ ಒಂದು ಹೊಸ ಕಂಪನಿ ಮೆಣಸಿನಕಾಯಿ ಪುಡಿ ಹೊಸ ಕಂಪನಿದು ಬಂದಿದೆ, ಪ್ಯಾಕೆಟ್ ಅನ್ನ ಎತ್ಬಿಟ್ಟು ಎಲ್ಲ ಓದ್ತಾರೆ ಇದನ್ನ ಏನೇ ಯಾವ ರೀತಿಯಲ್ಲಿ ಮಾಡಿದ್ದಾರೆ, ಏನೇನು ಸರ್ಟಿಫಿಕೇಶನ್ಗಳಿದೆ, ಇದು ಸರಿಯಾಗಿ ಮಾಡಿದಾರಾ, ಇದು ಶುದ್ಧವಾಗಿ ಮಾಡಿದಾರಾ ಅಂತ ನೋಡ್ಬಿಟ್ಟು ಜನ ಖರೀದಿ ಮಾಡ್ತಾರೆ. ಸೊ ಅದಕ್ಕಾಗಿ ಈಗಾಗಲೇ ತಾವು ಮೆಣಸಿನಕಾಯಿ ಪುಡಿಗಳ ಬಿಸ್ನೆಸ್ಗಳನ್ನ ಮಾಡ್ತಾ ಇದ್ರೂ ಸಹ ಈ ಸರ್ಟಿಫಿಕೇಶನ್ಗಳಿಲ್ಲ, GST ಇಲ್ಲ, ಆಮೇಲೆ FFSI ಸರ್ಟಿಫಿಕೇಶನ್ ಇಲ್ಲ, ಅಂತದೆಲ್ಲ ಸರ್ಟಿಫಿಕೇಶನ್ಗಳಿಲ್ಲ ಅಂತ ಹೇಳಿದ್ರೆ ಅದನ್ನ ಯಾರು ತಗೊಳ್ಳಿಕ್ಕೆ ಇಷ್ಟಪಡಲ್ಲ. ಸೊ ಈ ಪ್ರೋಗ್ರಾಮ್ ಉದ್ದೇಶ ಏನಂತ ಹೇಳಿದ್ರೆ, ತಾವು ಈಗಾಗಲೇ ಏನ್ ಮಾಡ್ತಾ ಇದ್ದೀರಾ ಬಿಸ್ನೆಸ್, ಅದಕ್ಕೆ ಎಲ್ಲಾ ರೀತಿಯಂತಹ ಸರ್ಟಿಫಿಕೇಶನ್ ಕೊಡಿಸೋದು ಒಂದು ಉದ್ದೇಶ, ಜೊತೆ ಜೊತೆಗೆ ತಾವು ಈಗಾಗಲೇ ಏನ್ ಯೂಸ್ ಮಾಡ್ತಾ ಇದ್ದೀರಾ, ಮಷಿನರಿ ಯೂಸ್ ಮಾಡ್ತಾ ಇದ್ದೀರಾ, ಅದನ್ನ ಇನ್ನೂ ಜಾಸ್ತಿ ನವೀಕರಣ ಮಾಡ್ಕೊಳ್ಳೋದು, ಮತ್ತೆ ನಿಮ್ಮ ಯಾವ ರೀತಿಯಲ್ಲಿ ನಾವು ಮೆಣಸಿನಕಾಯಿ ಪುಡಿಗಳನ್ನ ತಾವು ಮಾಡ್ತಾ ಇದ್ದೀರಾ ಅದನ್ನ ಇನ್ನೂ ವೈಜ್ಞಾನಿಕ ರೀತಿಯಲ್ಲಿ ಮಾಡ್ಕೊಳ್ಳೋದು, ಅದೆಲ್ಲ ನೆರವು ಬಂದ್ಬಿಟ್ಟು ಈ ಯೋಜನೆಯಲ್ಲಿ ಸಿಗುತ್ತೆ. ಇದರ ಜೊತೆ ಜೊತೆಗೆ ಬ್ಯಾಂಕ್ಗಳಿಂದ ಸಾಲಗಳಿಗೆ ಬ್ಯಾಂಕ್ಗಳ ಜೊತೆ ಮಾತುಕತೆ ಮಾಡಿ ನಾವು ಸಾಲ ತಗೊಳ್ಳುವಂತಹ ಈ ಏನ್ ಪ್ರೊಸೀಜರ್ ಇದೆ ಅದನ್ನ ಇನ್ನಷ್ಟು ಸರಳವಾಗಿ ಮಾಡಿಕೊಡ್ತೇವೆ. ಈ ಎಲ್ಲಾ ಫೆಸಿಲಿಟೀಸ್ ಏನಿದೆ ಅದನ್ನ ತಾವೆಲ್ಲರೂ ಪಡ್ಕೊಂಡು ಯೋಜನೆಯನ್ನ ಆದಷ್ಟು ಮಟ್ಟಿಗೆ ತಾವು ಇದನ್ನ ಸಕ್ಸಸ್ಫುಲ್ ಮಾಡಬೇಕು ಅಂತ ತಮ್ಮೆಲ್ಲರಲ್ಲಿ ಕೇಳ್ಕೊಳ್ತೇನೆ. ಜೊತೆಗೆ ನಮ್ಮ NRLM ಅಲ್ಲಿ ನಾವು ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ 4,000 SHG ಗ್ರೂಪ್ ಇದಾವೆ, ಅದರಲ್ಲಿ ನಾವು ಬೆಳೆಗಾರರ ಒಕ್ಕೂಟಗಳನ್ನು ಕೂಡ ಈಗ ರಚನೆ ಮಾಡಿದ್ದೇವೆ. ಸೊ ಮೆಣಸಿನಕಾಯಿ ಬೆಳೆಗಾರರ ಒಕ್ಕೂಟದ ಸದಸ್ಯರು ನಮ್ಮ NRLM ಸದಸ್ಯರು ಕೂಡ ಇಲ್ಲಿ ಇದ್ದಾರೆ ಅಂತ ನಾನು ಭಾವಿಸ್ತೇನೆ. ಈ ಯೋಜನೆ ಬಂದ್ಬಿಟ್ಟು ಸಕ್ಸಸ್ಫುಲ್ ಆಗಲಿ, ಮತ್ತು ಇದರ ತಮಗೆ ಸಂಪೂರ್ಣ ಇದ್ರ ಫೆಸಿಲಿಟಿ ಏನಿದೆ ತಮಗೆ ಸಿಗಲಿ ಅಂದ್ಕೊಂಡು ನಾನು ಆಶಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ಬೆಂಗಳೂರಿನ ಕೆಪೆಕ್ ಸಂಸ್ಥೆಯ ಅಧಿಕಾರಿಗಳಾದ ಶ್ರೀಯುತ ಚಂದ್ರಕುಮಾರ್ ಅವರುಗಳು ಮಾತನಾಡಿ, ಆತ್ಮನಿರ್ಭರ ಭಾರತ ಅಭಿಯಾನದ ಅಂಗವಾಗಿ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ಯಮಿಗಳ ನಿಯಮಬದ್ಧಗೊಳಿಸುವಿಕೆ ಹಾಗೂ ಕೃಷಿ ಮೂಲಭೂತ ಸೌಕರ್ಯ ನಿಧಿ ಯೋಜನೆ ರಾಯಚೂರಿನಲ್ಲಿ ಯಶಸ್ವಿಯಾಗಿ ಇನ್ನೂ ಆರಂಭವಾಗಿಲ್ಲ. ರೈತರು ಹಾಗೂ ಯುವ ಉದ್ಯಮಿದಾರರಿಗೆ ಇದೊಂದು ಸುವರ್ಣಾವಕಾಶವಿದ್ದು ಜಿಲ್ಲಾಡಳಿತ ಹಾಗೂ ಇತರ ಇಲಾಖೆಗಳು ಕೈಜೋಡಿಸಿದ್ದಲ್ಲಿ ಯಶಸ್ವಿಯಾಗಿ ಇದನ್ನು ಸಾಧಿಸಬಹುದೆಂದು ತಮ್ಮ ವಿಚಾರಗಳನ್ನು ಈ ಕಾರ್ಯಕ್ರಮದಲ್ಲಿ ಹಂಚಿಕೊಂಡಿದ್ದು ಹೀಗೆ. ಒಟ್ಟಾರೆ ಡಿಸ್ಟಿಕ್ ನ್ಯಾಷನಲ್ ಲೆವೆಲ್ ಮತ್ತು ಸ್ಟೇಟ್ ಲೆವೆಲ್ ನಮಗೆಲ್ಲ ಗೊತ್ತಿದೆ ಎಲ್ಲಿ ಪ್ರೋಗ್ರೆಸ್ ಚೆನ್ನಾಗಿ ಆಗ್ತದೆ ಎಲ್ಲಿ ಆಗ್ತಿಲ್ಲ ಅಂತ. ಎಲ್ಲಿ ಚೆನ್ನಾಗಿ ಪ್ರೋಗ್ರೆಸ್ ಆಗ್ತಿದೆ ಅಂತಂದ್ರೆ ನಮ್ಮ ಡಿಸ್ಟಿಕ್ಗಳಲ್ಲಿ ವೈಸ್ ಹೋದಾಗ ಇಲ್ಲೆಲ್ಲಿ ಇದು ಇಂಟರ್ ಡಿಪಾರ್ಟ್ಮೆಂಟಲ್ ಪ್ರೋಗ್ರಾಮ್ ಇದು ಒಂದು ಇಲಾಖೆ ಇದೆಲ್ಲ ಸುಮ್ಮನೆ ನೋಡಲ್ ಡಿಪಾರ್ಟ್ಮೆಂಟ್ ಅಗ್ರಿಕಲ್ಚರ್ ಮಾಡಿದ್ದಾರೆ ಹೊರತು ಇದು ಮೇನ್ ಆಗಿ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್, ಅನಿಮಲ್ ಹಸ್ಬೆಂಡ್ರಿ, ಫಿಶರೀಸ್ ಮತ್ತು ಇಂಡಸ್ಟ್ರೀಸ್ ಎಲ್ಲ ಸೇರ್ ಮಾಡುವಂಥದ್ದು. ಇಲ್ಲಿ ಸಿಇಒ ಅಥವಾ ಡಿ ಸಿ ಲೀಡ್ ತೊಗೊಂಡಿದಾರ ಯಾವ ಡಿಸ್ಟಿಕ್ನಲ್ಲಿ, ಎಕ್ಸಲೆಂಟ್ ಪ್ರೋಗ್ರೆಸ್. ಮೇ ಬಿ ಬೆಳಗಾವಿ ಆಗ್ಬೋದು, ಬೆಂಗಳೂರು ರೂರಲ್ ಆಗ್ಬೋದು. ಬೆಂಗಳೂರಲ್ಲೇ ಒಂದು ಎಕ್ಸಾಂಪಲ್ ಹೇಳ್ಬಿಡ್ತೇನೆ. ಅಲ್ಲಿ ಸಿಇಒ ಸರ್ ಒಬ್ರು ಏನ್ ಮಾಡಿದ್ದಾರೆ ಅಂದ್ರೆ ಪ್ರತಿಯೊಂದು ಇಲಾಖೆಗೆ ಟಾರ್ಗೆಟ್ ಕೊಟ್ಟಿದ್ದಾರೆ. ಪ್ರತಿಯೊಂದು ಇಲಾಖೆಯಲ್ಲಿ ಪ್ರತಿಯೊಂದು ಹಂತದ ಅಧಿಕಾರಿಗಳಿಗೆ, ಮೇ ಬಿ ರೈತ ಸಂಪರ್ಕ ಕೇಂದ್ರ ಇರ್ಬೋದು, ಅದಕ್ಕಿಂತ ಚಿಕ್ಕದಿರ್ಬೋದು, ಪ್ರತಿಯೊಂದು ಹಂತದ ಅಧಿಕಾರಿಗಳಿಗೆ ಟಾರ್ಗೆಟ್ ಕೊಟ್ಟಿದ್ದಾರೆ. ಪ್ರತಿಯೊಬ್ಬ ಇಲಾಖೆ ಅಧಿಕಾರಿಗಳಿಗೂ ಕೊಟ್ಟರು, ಇಲಾಖೆಗೂ ಕೊಟ್ಟರು, ಪ್ರತಿಯೊಬ್ಬ ಅಧಿಕಾರಿಗಳಿಗೂ ಕೊಟ್ಟರು, ಆಟೋಮೆಟಿಕ್ ಆಗಿ ಅಲ್ಲಿ ಅತ್ಯುತ್ತಮ ಪ್ರೋಗ್ರೆಸ್ ಆಗ್ತದೆ. ಇದೊಂದು ನಾನು ರಿಕ್ವೆಸ್ಟ್ ಮಾಡಬೇಕು ಅಂತ ಮೇಡಮ್ ಹತ್ರ, ಅದಕ್ಕೋಸ್ಕರ ನಾನು ಸ್ಪೆಷಲ್ ಪರ್ಮಿಷನ್ ತಗೊಂಡೆ. ಇದಕ್ಕೋಸ್ಕರ ದಯಮಾಡಿ ತಮ್ಮ ಸಪರೇಟ್ ಮೀಟಿಂಗ್ ಕರೆದು ಎಲ್ಲ ಇಲಾಖೆ ಅಧಿಕಾರಿ ಕರೆದು ಎಲ್ಲ ಹಂತದಕ್ಕೂ ಕರೆದು ಪ್ರತಿಯೊಬ್ಬರಿಗೂ ಟಾರ್ಗೆಟ್ ಕೊಟ್ಟರೆ ಆಟೋಮೆಟಿಕ್ ಆಗಿ ಪ್ರೋಗ್ರೆಸ್ ಆಗುತ್ತೆ. ನಾನು ನಿಮ್ ಡಿಸ್ಟ್ರಿಕ್ಟ್ ಹೇಳ್ಬಿಡ್ತೀನಿ ನೋಡಿ, ನಿಮ್ದು 100 ಟಾರ್ಗೆಟ್ಸ್ ಇದೆ ಬಟ್ 2 ಲೋನ್ ಸ್ಯಾಂಕ್ಷನ್. ನಮ್ದು ಹೆಂಗೆ ಪ್ರೋಗ್ರೆಸ್ ಅಂದ್ರೆ 2% ಪ್ರೋಗ್ರೆಸ್ ನಿಮ್ದು. ಸೊ ಬೇರೆ ಡಿಸ್ಟ್ರಿಕ್ ಅಲ್ಲಿ 10-15% ಇದ್ರೆ ನಿಮ್ದು ತುಂಬಾ ಕಡಿಮೆ ಆಯ್ತು. ಜೊತೆಗೆ 100 ಟಾರ್ಗೆಟ್ ಇದ್ದಾಗ ನಿಮ್ಗೆ ಕನಿಷ್ಠ ಎಲ್ಲ ಪಾಸ್ ಆಗಲ್ಲ ಬ್ಯಾಂಕ್ ಅಲ್ಲಿ, ಅವ್ರು ನಮ್ಮ ಕಂಟ್ರೋಲ್ ಇರೋದಿಲ್ಲ, ಅವ್ರು ಬೇರೆ ಏನೇನೋ ಕ್ರೈಟೀರಿಯಾ ನೋಡ್ತಾರೆ, ರಿಜೆಕ್ಟ್ ಮಾಡ್ತಾರೆ, ಸುಮಾರು ರಿಜೆಕ್ಟ್ ಮಾಡ್ತಾರೆ. ನಿಮ್ಮಲ್ಲಿ ನೋಡಿ, ನಿಮ್ಮಲ್ಲಿ ಒಂದು 2-3 ರಿಜೆಕ್ಷನ್ ಮಾಡಿದ್ದಾರೆ, ಬೇರೆ ಕಡೆ 15 ರಿಜೆಕ್ಷನ್. ಸೊ 300 ಅಪ್ಲಿಕೇಶನ್ ಬರಬೇಕು. ಸೊ ನಿಮ್ಮಲ್ಲಿ 30 ಅಂತ ಏನ್ ಮೇಡಮ್ ಹೇಳ್ತಾ ಇದಾರಲ್ಲ, 300 ಅಪ್ಲಿಕೇಶನ್ ಬಂದ್ರೆ ನಮ್ಗೆ ಗ್ಯಾರಂಟಿ 100 ಪಾಸ್ ಆಗುತ್ತೆ ಅಂತ. ಸೊ ನಿಮ್ ಟಾರ್ಗೆಟ್ 100 ಇರ್ಬೇಕಾದ್ರೆ ನಮ್ದು ಏನಾದ್ರು ಮಾರ್ಚ್ ಎಂಡ್ ಒಳಗಡೆ ಟಾರ್ಗೆಟ್ ಇರೋದು, ಟೈಮ್ ಇಲ್ಲ ನಮಗೆ. ಆಲ್ ಇಂಡಿಯಾ ಲೆವೆಲ್ ಅಲ್ಲಿ ಏನಂದ್ರೆ ಕರ್ನಾಟಕ ಯಾವಾಗಲೂ ನೋಡ್ತಿರ್ತಾರೆ, ಇನ್ಕ ಏನೇ ಒಂದು ಸ್ಕೀಮ್ ಬಂದಾಗ ಕರ್ನಾಟಕ ಚೆನ್ನಾಗಿ ಮಾಡ್ತಾರೆ. ಸೊ ಅವ್ರ ಕಡೆ ನಾವು ನೋಡೋಣ ಅಂತ. ಈ ಸ್ಕೀಮಲ್ಲಿ ಏಕೋ ಕೆಲವು ರೀಸನ್ ಇಂದ ನಾನು ಅದನ್ನು ಮೇಡಮ್ ಅಂತ ಹೇಳ್ಬಿಡ್ತೇನೆ, ಕೆಲವು ರೀಸನ್ ಇಂದ ನಾವು ಹಿಂದೂರ್ದಿದ್ದೀವಿ. ಮೇಡಮ್ ಸ್ವಲ್ಪ ಲೀಡ್ ತಗೊಂಡ್ರೆ ಖಂಡಿತ ರಾಯಚೂರು ಮಾಡ್ಬೋದು. ಮತ್ತೆ ನಾವು ಸತತ ಪ್ರಯತ್ನ ಮಾಡಿ ಇದು 35% ಅಂತ ನಮ್ಮ ಜೆ ಡಿ ಅವರು ಏನ್ ಹೇಳಿದ್ರೆ, ಜೆ ಡಿ 50% ಇದು 15% ಜಾಸ್ತಿ ಮಾಡಿದೀವಿ. ಇಡೀ ಇಂಡಿಯಾದಲ್ಲೇ ಯಾರೂ ಈ ತರ ಮಾಡಿಲ್ಲ. ನಮ್ಮ ಅಗ್ರಿಕಲ್ಚರ್ ಮಿನಿಸ್ಟರ್ ಮತ್ತೆ ನಾವೆಲ್ಲ ಪ್ರಯತ್ನ ಪಟ್ಬಿಟ್ಟು 15% ಎಕ್ಸ್ಟ್ರಾ ಕೊಟ್ಟು 50% ಮಾಡಿದೀವಿ. ತುಂಬಾ ಲಾಭದಾಯಕ. ಯಾವುದೇ ಫುಡ್ ಪ್ರೋಸಿಂಗ್ ಇಂಡಸ್ಟ್ರಿನಲ್ಲೂ 50% ಕೊಡ್ತಾ ಇಲ್ಲ. ಸೊ ನೀವು 30 ಲಕ್ಷ ರೂಪಾಯಿ ಪ್ರಾಜೆಕ್ಟ್ ಪ್ರಪೋಸಲ್ಸ್ ಕೊಟ್ಟರೆ 15 ಲಕ್ಷ ರೂಪಾಯಿ ಬರುತ್ತೆ. ನಿಮ್ದು 10 ಲಕ್ಷ ರೂಪಾಯಿ ಬಂದು ಮ್ಯಾನೇಜರ್ ಎಷ್ಟು ಬರುತ್ತೆ? ಹಾಳಿ ಲೆಕ್ಕಾಗಿ ದೊಡ್ಡ ದೊಡ್ಡ ಯೂನಿಟ್ ಬೇಡ, 10 ಲಕ್ಷ ರೂಪಾಯಿ. 10 ಲಕ್ಷ ರೂಪಾಯಿ ತೊಗೊಂಡ್ರೆ 5 ಲಕ್ಷ ರೂಪಾಯಿ ಗೌರ್ಮೆಂಟ್ ಫ್ರೀ ಆಗಿ ಕೊಡುತ್ತೆ, ನಮ್ಮ ಸ್ಟೇಟ್ ಗೌರ್ಮೆಂಟ್. 1 ಲಕ್ಷ ರೂಪಾಯಿ ಯಾರೋ ಅವನು ಈ ಬೆನಿಫಿಷರಿ ಆಗಬೇಕು. ಕೇವಲ 4 ಲಕ್ಷ ರೂಪಾಯಿ ಲೋನು. ಸೊ ಬ್ಯಾಂಕ್ ಅವ್ರನ್ನ ಎಕ್ಸ್ಕ್ಲೂಸಿವ್ಲಿ ಏನಕ್ಕೆ ಬ್ಯಾಂಕ್, ನಮ್ಮ ಎಲ್ಲ ಕಡೆ ನೋಡಿದಾಗಲೂ ಬ್ಯಾಂಕ್ ಸಮಸ್ಯೆ ಬರುತ್ತೆ. ಸೊ ಮ್ಯಾನೇಜರ್ಗೆ 4 ಲಕ್ಷ ರೂಪಾಯಿ ಲೋನ್ ಕೊಡುವಂಥದ್ದು, ನಮ್ದು 5 ಲಕ್ಷ ರೂಪಾಯಿ ಗ್ಯಾರಂಟಿ, ನಿಮ್ದು 1 ಲಕ್ಷ ರೂಪಾಯಿ. 4 ಲಕ್ಷ ರೂಪಾಯಿ ಲೋನ್ ಕೊಟ್ಟರೆ ನಿಮ್ಗೆ ತಿಳಿಸ್ಲಿಕ್ಕೆ ಆಗೋದಿಲ್ವಾ? ಈ ತರ ಒಂದು ಇಶ್ಯೂ. ಅದೊಂದು ಮೇಡಮ್ ದಯಮಾಡಿ ಬ್ಯಾಂಕ್ ನವರ್ ಸಪರೇಟ್ ಮೀಟಿಂಗ್ ಕರಿಬೇಕು. ಅವ್ರಿಗೂ ಸಹ ಅವ್ರಿಗೆ ಈ ತರ ಇವನ್ ಸಿಇಒ ಬೆಂಗಳೂರಲ್ಲಿ ಹೇಳಿದ್ನಲ್ಲ, ಬ್ಯಾಂಕ್ನವ್ರನ್ನ ಸ್ಟ್ರೈಟ್ ಅವೇ ಅವ್ರನ್ನ ಟಾರ್ಗೆಟ್ ಮಾಡಿಬಿಟ್ಟಿದ್ದಾರೆ. ಬ್ಯಾಂಕ್ಗಳಿಗೆ ಟಾರ್ಗೆಟ್ ಬಿಟ್ಬಿಟ್ಟಿದ್ದಾರೆ. ಇಂಡಿವಿಜುವಲ್ ಎಲ್ಲ ಬ್ಯಾಂಕ್ನವ್ರು ಕರೆದ್ಬಿಟ್ಟು ನೀವು ಮಾಡಲೇಬೇಕು ಅಂತ ಹೇಳ್ಬಿಟ್ಟಿದ್ದಾರೆ. ಸೊ ಅವರೇ ಫೋರ್ಸ್ ಮಾಡಿ ಬ್ಯಾಂಕ್ನವರು ಅದನ್ನ ಮನವೊಲಿಸ್ತಾ ಇದ್ದಾರೆ. ಇನ್ನೊಂದರೆ ಲ್ಯಾಂಡ್ ಕನ್ವರ್ಷನ್, ಇದೊಂದು ಮೇಜರ್ ಇಶ್ಯೂ. ಸೊ ನಾವು ಈಗಾಗಲೇ ಇಶ್ಯೂ ತೊಗೊಂಡಿದ್ದೀವಿ, ಗೌರ್ಮೆಂಟ್ ಲೆವೆಲ್ ತೊಗೊಂಡಿದ್ವಿ, ಆಗಲೇ ಪ್ರಿನ್ಸಿಪಲ್ ಸೆಕ್ರೆಟರಿ ರೆವಿನ್ಯೂ ಅವರ ಟೇಬಲ್ ಮೇಲೆ ಫೈಲ್ ಇದೆ, ಫುಡ್ ಪ್ರೋಸಿಂಗ್ ಇದಕ್ಕೆ ಲ್ಯಾಂಡ್ ಕನ್ವರ್ಷನ್ ಬೇಡ ಅಂತ. ಅದು ನಡೀತಾ ಇದೆ, ಅದು ತುಂಬಾ ದೊಡ್ಡ ಲೆವೆಲ್ದು, ಈವನ್ ಕ್ಯಾಬಿನೆಟ್ ಗಂಟೆ ಹೋಗಬೇಕಾಗುತ್ತೆ, ಅದು ಮಾಡಿಸ್ತೀವಿ, ಟೈಮ್ ತೊಗೊಳುತ್ತೆ. ಫುಡ್ ಪ್ರೋಸಿಂಗ್ ಮಾಡಬೇಕಾದ್ರೆ ಇಟ್ಸ್ ಎನ್ ಎಕ್ಸ್ಟೆನ್ಷನ್ ಆಕ್ಟಿವಿಟಿ ಆಫ್ ಅಗ್ರಿಕಲ್ಚರ್, ಹಾಗೆ ಲ್ಯಾಂಡ್ ಕನ್ವರ್ಷನ್ ಬೇಡ ಅಂತ. ಅಲ್ಲಿ ಗಂಟನೂ ಬೈ ಚಾನ್ಸ್ ಯಾರು ಮಾಡಬೇಕು ಅಂತ ಮುಂದೆ ಬಂದ್ರೆ ಅವ್ರೇನ ಪ್ರೋಸಿಂಗ್ ಕನ್ವರ್ಷನ್ ಅಪ್ಲೈ ಮಾಡಿದ್ರೆ ಮೇಡಮ್ ಸ್ವಲ್ಪ ಹೆಲ್ಪ್ ಮಾಡ್ಬಿಟ್ಟು ಕನ್ವರ್ಷನ್ ಇಮ್ಮಿಯೇಟ್ ಆಗೋ ತರ ಮಾಡ್ಕೊಡ್ಬೇಕು. ಇನ್ನು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ರಾಯಚೂರಿನ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಡಾಕ್ಟರ್ ಡಿಎಂ ಚಂದ್ರಗಿ ಇವರುಗಳು ಅಧ್ಯಕ್ಷೀಯ ನುಡಿಗಳನ್ನಾಡುತ್ತಾ, ಇಂದು ಬೆಳೆದಿರುವ ಬೃಹತ್ ಉದ್ಯಮಿಗಳು ಅವು ಪ್ರಾರಂಭಿಕ ಹಂತದಲ್ಲಿ ಕಿರು ಉದ್ಯಮಿಗಳಾಗಿದ್ದು ಹಂತ ಹಂತವಾಗಿ ಉದ್ಯಮಿಗಳು ಬೆಳೆಯಲು ಸಾಧ್ಯವಾಗುತ್ತದೆ. ಇತ್ತೀಚೆಗೆ ಆದಾಯವನ್ನು ಹೆಚ್ಚಿಸುವಂತಹ ಕಾರ್ಯಕ್ರಮಗಳ ಚಟುವಟಿಕೆಗಳು ಸಾಕಷ್ಟು ಜನಪ್ರಿಯವಾಗುತ್ತಿದ್ದು, ಸರ್ಕಾರಗಳು ಮೂಲಭೂತ ಸೌಕರ್ಯಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಿದ್ದು, ಈ ನಿಟ್ಟಿನಲ್ಲಿ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯವು ಕೂಡ ಸಾಕಷ್ಟು ಪ್ರಯತ್ನವನ್ನು ಮಾಡುತ್ತಿದೆ. ಇದರ ಲಾಭವನ್ನು ಎಲ್ಲರೂ ಪಡೆದುಕೊಳ್ಳಬೇಕೆಂದು ಕರೆ ನೀಡುತ್ತಾ. ಎಲ್ರಿಗೂ ನಮಸ್ಕಾರ. ಕರ್ನಾಟಕ ಸರ್ಕಾರ ಆತ್ಮನಿರ್ಭರ ಭಾರತ ಅಭಿಯಾನದ ಭಾಗವಾಗಿ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ಯಮಗಳ ನಿಯಮಬದ್ಧಗೊಳಿಸುವಿಕೆ ಹಾಗೂ ಕೃಷಿ ಮೂಲಭೂತ ಸೌಕರ್ಯ ನಿಧಿ ಯೋಜನೆ, ಈ ಯೋಜನೆಗಳ ಅಡಿಯಲ್ಲಿ ಇವತ್ತು ಒಂದು ಜಿಲ್ಲಾ ಒಂದು ಉತ್ಪನ್ನ ಈ ಕಾರ್ಯಕ್ರಮದ ಬಗ್ಗೆ ತಮಗೆಲ್ಲ ಜಾಗೃತಿ ಮೂಡಿಸಲಿಕ್ಕೆ ಈ ಕಾರ್ಯಕ್ರಮ ಒಂದು ಮುಖ್ಯವಾದ ಕಾರ್ಯಕ್ರಮ. ಯಾಕಂದರೆ ನಮ್ಮ ರೈತರ ನಾವು ಉದ್ಯಮದಾರನಾಗಿ ಮಾಡಬೇಕಾಗಿದೆ. ಯಾಕೆ ಉದ್ಯಮದಾರನ ಮಾಡಬೇಕು? ಯಾಕಂದರೆ ಈ ಈಗ ನಾವು 316 million tons ಆಹಾರ ಉತ್ಪಾದನೆ ಮಾಡೀವಿ. ಉತ್ಪಾದನೆಯಲ್ಲಿ ನಾವು ಸಾಧಿಸೀವಿ, ಆದರೆ ಮುಂದೆ ಈಗೇನು ನಾವು ಎರಡನೇ ಹಂತಕ್ಕೆ ತಗೊಂಡು ಹೋಗಬೇಕಾಗಿತ್ತು ನಮ್ಮ ಕೃಷಿಯನ್ನು. ಕರ್ನಾಟಕ ಸರ್ಕಾರ ಒಂದು ಹೆಜ್ಜೆ ಮುಂದೆ ಐತಿ ಇದರಲ್ಲಿ, ಏನಂದರೆ ಸೆಕೆಂಡ್ರಿ ಅಗ್ರಿಕಲ್ಚರ್ಗೆ ಜಾಸ್ತಿ ಮಹತ್ವ ಕೊಟ್ಟು ಅದೊಂದು ಡೈರೆಕ್ಟರೇಟ್ ಮಾಡಿ ಈಗ ನೀವೇನು ಹೇಳಿದ್ರಲ್ಲ, ನಮ್ಮ ಒಂದು ಉತ್ಪನ್ನಗಳನ್ನು ಪ್ರೊಸೆಸ್ ಮಾಡಿ ವ್ಯಾಲ್ಯೂಯೇಷನ್ ಮಾಡಿ ಈಗ ಅದನ್ನು ಸರಿಯಾಗಿ ಪ್ಯಾಕೇಜಿಂಗ್ ಮಾಡಿ ಅದಕ್ಕೊಂದು ಬ್ರ್ಯಾಂಡ್ ನೇಮ್ ಬರುವಂಗೆ ಮಾಡಿ ಅಂದರೆ ನೀವೇನಾಕೈತಿ, ನಿಮ್ಮ ಆದಾಯ ಹೆಚ್ಚಿಸ್ಕೋತೀರಿ. ನಮ್ಮ ಪ್ರಧಾನಮಂತ್ರಿಯವರ ಯೋಜನೆ ಐತೆ ರೈತರ ಆದಾಯ ದ್ವಿಗುಣಗೊಳಿಸೋದು. ದ್ವಿಗುಣಗೊಳಿಸೋದು ಹೆಂಗಪ್ಪ ಅಂತಂದರೆ ನಾವು ವ್ಯಾಲ್ಯೂ ಚೈನ್ನಲ್ಲಿ ಮುಂದೆ ಹಂತ ಹಂತವಾಗಿ ಮುಂದೆ ಹೋಗಬೇಕು. ಎಲ್ಲಿವರೆಗೆ ಮುಂದೆ ಹೋಗಬೇಕು ಅಂತಂದರೆ ಅದನ್ನು ನಾವು ಎಕ್ಸ್ಪೋರ್ಟ್ ಮಾಡಬೇಕು. ಆ ಎಕ್ಸ್ಪೋರ್ಟ್ ಮಾಡಬೇಕಂದ್ರೆ ನಾವು ಒಬ್ಬೊಬ್ಬ ರೈತರಿಗೆ ಆಗೋದಿಲ್ಲ, ಅದಕ್ಕೆ ನೀವು ಉದ್ಯಮಶೀಲತೆಯನ್ನು ನಿಮ್ಮಲ್ಲಿ ಹೆಚ್ಚಿಸಿ ಆಮೇಲೆ ರೈತ ಉತ್ಪಾದಕರ ಸಂಘಗಳನ್ನು ನಾವು ಮಾಡ್ತಾ ಇದ್ದೀವಿ. ಈಗಾಗಲೇ ನಮ್ಮ ವಿಶ್ವವಿದ್ಯಾಲಯದಿಂದ ಒಂದು 20 ರೈತ ಉತ್ಪಾದಕರ ಸಂಘ ನಾವು ಕ್ರಿಯೇಟ್ ಮಾಡೀವಿ, ಹಾಗೂ ಈಗ ಎಫ್ ಪಿ ಒ ಜೊತೆ ನಾವು ಎಂ ಒ ಯುನು ಮಾಡ್ಕೊಂಡಿವಿ. ಈಗ ಇಲ್ಲ ಇಲ್ಲಿ ಪಾಟೀಲ್ರಿದ್ದಾರೆ, ಆಮೇಲೆ ಅದನ್ನು ಮಾರ್ಕೆಟ್ ಲಿಂಕ್ ಮಾಡೋಕ್ಕೂ ನಾವು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ನಮ್ಮ ವಿಶ್ವವಿದ್ಯಾಲಯ ನಾವು ಭಾಳ ಪ್ರಯತ್ನ ಮಾಡ್ತಾ ಇದ್ದೀವಿ, ಅದಕ್ಕೆ ಎಫ್ ಪಿ ಒದಿಂದ ಸಪೋರ್ಟ್ ಸಿಗ್ತಾ ಇದೆ ನಮಗೆ. ಅದಕ್ಕೆ ಈಗ ನಾವು ರಾಯಚೂರು ಜಿಲ್ಲೆಯಲ್ಲಿ ಮೆಣಸಿನಕಾಯಿ ಬೆಳೆಯಲ್ಲಿ ಈಗ ನೀವು ರೈತರು ಉತ್ಪಾದನೆ ಅದನ್ನ ಮುಂದೆ ವ್ಯಾಲ್ಯೂ ಎಡಿಷನ್ ಹೆಂಗೆ ಮಾಡಬೇಕು, ಅದನ್ನೇ ಎಕ್ಸ್ಪೋರ್ಟ್ ಲೆವೆಲ್ಗೆ ಪ್ಯಾಕೇಜಿಂಗ್ ಹೆಂಗೆ ಮಾಡಬೇಕು. ನಾವು ನಿರ್ಮಾ ಪ್ಯಾಕೆಟ್ ಮಾರೋರು ಮೊದಲು ಸೈಕಲ್ ಮೇಲೆ ಮಾರ್ತಿದ್ದೋ, ಹಂಗೆ ಎಲ್ಲ ಉದ್ಯಮಶೀಲತೆ ಒಮ್ಮಿಗೆ ಬರೋದಿಲ್ಲ, ಹಂತ ಹಂತವಾಗಿ ನಾವು ಬೆಳ್ಕೊಂತ ಲೋವೆಸ್ಟ್ ಲೆವೆಲ್ ಸ್ಕೇಲನ್ನು ಜಾಸ್ತಿ ಮಾಡ್ಕೋತ ಹೋಗಬೇಕು, ಆಮೇಲೆ ಎಕ್ಸ್ಪೋರ್ಟ್ ಲೆವೆಲ್ಗೆ ಒಯ್ಯಬೇಕು. ಅದಕ್ಕೆ ಸರ್ಕಾರ, ನಮ್ಮ ಸರ್ಕಾರ, ಕೇಂದ್ರ ಸರ್ಕಾರ ಇದನ್ನ ರೈತರ ಉತ್ಪನ್ನಗಳನ್ನು ಅದಕ್ಕೆ ಮೌಲ್ಯವರ್ಧನೆ ಏನೇನು ಮಾಡಬೇಕು, ಪ್ಯಾಕೇಜಿಂಗ್ ಹೆಂಗೆ ಮಾಡಬೇಕು, ಮಾರ್ಕೆಟ್ ಎಲ್ಲೆಲ್ಲಿ ಅಂತೇಳಿ ಎಲ್ಲ ವ್ಯವಸ್ಥೆ ಮಾಡಿದೆ. ಈಗ ಅದನ್ನು ನಾವು ಉಪಯೋಗ ಮಾಡ್ಕೋಬೇಕು. ನಾವು ಉಪಯೋಗ ಮಾಡ್ಕೊಳ್ಳೋದ್ರಲ್ಲಿ ಸ್ವಲ್ಪ ಹಿಂದಿದ್ದೇವೆ. ಈಗ ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಎಲ್ಲ ಪಾಲುದಾರರು ಇದ್ದೀವಿ, ಸರ್ಕಾರ ಇದೆ, ವಿವಿಧ ಅಭಿವೃದ್ಧಿ ಇಲಾಖೆಗಳ ಜೊತೆಗೆ ವಿಶ್ವವಿದ್ಯಾಲಯ, ಕೆಪೆಕ್ ಸಂಸ್ಥೆ ಹಾಗೂ ನಬಾರ್ಡ್ ಎಲ್ಲ ಸೇರಿ ನಾವು ನೀವು ಸೇರಿಕೊಂಡು ಮಾಡಬೇಕು. ಈಗೇನಾಯ್ತಪ್ಪ ಏನು ಇದ್ರ ಏನೈತಿ ಅಂತಲ್ಲ, ಈಗ ನೋಡಿ ಎಲ್ಲ ವ್ಯವಸ್ಥೆ ಇದ್ರೂ ಬರೀ 30 ಅಪ್ಲಿಕೇಶನ್ಸ್ ಬಂದವು ಲೋನಿಗೆ, ಆ 30ರಲ್ಲಿ 2 ಪಾಸ್ ಆಗ್ಯಾವ, ಅಪ್ರೂವ್ ಆಗ್ಯಾವ. ಹಂಗಾಗಬಾರ್ದು. ಈಗ ನಾವು ಎಲ್ಲರೂ ಕೂಡ್ಕೊಂಡ 30 ಅಪ್ಲಿಕೇಶನ್ ಬಂದರೆ ಆ 30ನು ಕ್ಲಿಯರ್ ಮಾಡುವಂಗೆ ಆ ಥರ ವ್ಯವಸ್ಥೆ ಮಾಡ್ಕೋಬೇಕು. ಅದಕ್ಕೆ ಎಲ್ಲರೂ ಪಾಲುದಾರಿಕೆ ಬೇಕಾಕೈತಿ. ಹೀಗಾಗಿ ಇವನ್ನೆಲ್ಲ ಗೌರ್ಮೆಂಟ್ ಸರ್ಕಾರದ ಕಾರ್ಯಕ್ರಮಗಳು ಏನಿರ್ತಾವ ಅವನ್ನೆಲ್ಲ ಸದ್ಬಳಕೆ ಮಾಡಿಕೊಂಡು ಆ ಕಾರ್ಯಕ್ರಮ ಇರೋದೇ ನಿಮಗೋಸ್ಕರ, ನಿಮ್ಮ ಏನು ಆದಾಯ ಹೆಚ್ಚಿಸ್ಕೋಕೆ ಮಾತ್ರ ಆ ಕಾರ್ಯಕ್ರಮ ಅದಕ್ಕಾಗಿ ಇರ್ತದೆ. ಅದನ್ನು ನಾವು ಸರಿಯಾಗಿ ಬಳಸ್ಕೋಬೇಕು. ಅದರಲ್ಲಿ ಏನಿರ್ತೈತಪ್ಪ, ಈಗ ನಾವು ಈಗ ಮೆಣಸಿನಕಾಯಿ ಅಂದರೆ ಬರೀ ಮೆಣಸಿನಕಾಯಿ ಬೆಳೀರಿ ಅಂತಲ್ಲ, ಈ ಒಂದು ಪ್ರದೇಶಕ್ಕೆ ಮೆಣಸಿನಕಾಯಿ ಉತ್ಪಾದನೆ ಜಾಸ್ತಿ ಐತಿ, ಉತ್ಪಾದಕತೆ ಜಾಸ್ತಿ ಇರ್ತೈತಿ, ಅದರ ಸಂಬಂಧ ಇದು. ಈಗ ಗುಲ್ಬರ್ಗಾಗ ಹೋಗ್ರಿ, ಅಲ್ಲಿ ತೊಗರಿ ಇರ್ತದೆ, ತೊಗರಿಗೆ ಜಿ ಐ ಟ್ಯಾಗು ಇರ್ತದೆ. ನಾವು ಇನ್ನೂ ವಿಶ್ವವಿದ್ಯಾಲಯನೂ ಪ್ರಯತ್ನ ಮಾಡ್ತಾ ಇದೀವಿ ಅದನ್ನು ಮಾರ್ಕೆಟಿಂಗು ಅದಕ್ಕೆ ಜಾಸ್ತಿ ಪ್ರೈಸ್ ಹೆಂಗೆ ಬರಬೇಕು ಅಂತೇಳಿ ನಾವು ತೊಗರಿ ಬೋರ್ಡ್ ಅವ್ರ ಜೊತೆ ಸೇರಿ ಒಂದು ಪ್ರೊಸೆಸಿಂಗ್ ಯೂನಿಟನ್ನು ಕೆ ವಿ ಕೆನಲ್ಲೇ ಹಾಕ್ತೇವೆ. ಅವು ಎಲ್ಲ ಕೆ ವಿ ಕೆ ಇದನ್ನು ದೇ ಆರ್ ದಿ ಪಿಲ್ಲರ್ಸ್ ಆಫ್ ಯೂನಿವರ್ಸಿಟಿ ಫಾರ್ ಎಕ್ಸ್ಟೆನ್ಷನ್ ವರ್ಕ್, ರೈತರಿಗೆ ಒಳ್ಳೆ ಒಂದು ಮಾಹಿತಿ ಕೊಡೋಕೆ, ಆಮೇಲೆ ಟ್ರೈನಿಂಗ್ ಕೊಡ್ತೇವೆ. ಇವೆಲ್ಲ ಅವಕಾಶಗಳು ಬಳಸ್ಕೊಂಡು ಕೆ ವಿ ಕೆ ಸಂಸ್ಥೆ ಹಾಗೂ ನಮ್ಮ ಇನ್ನೋ ವಿಶ್ವವಿದ್ಯಾಲಯದ ವಿಸ್ತರಣಾ ಶಿಕ್ಷಣ ಸಂಸ್ಥೆ ಮತ್ತು ಎಲ್ಲ ನಮ್ಮ ಏನು ಸಂಶೋಧನೆಗಳೇನದಲ್ಲ ಇವನ್ನೆಲ್ಲ ಇವೆರಡೂ ಸಂಸ್ಥೆಗಳಿಂದ ನಾವು ರೈತರಿಗೆ ಕೊಡ್ತಾ ಇದ್ದೀವಿ. ಹಾಗೂ ಅಭಿವೃದ್ಧಿ ಇಲಾಖೆಗಳ ಜೊತೆ ಸೇರಿಕೊಂಡು ನಾವು ತರಬೇತಿ ಕಾರ್ಯಕ್ರಮ, ಅವೇರ್ನೆಸ್ ಕಾರ್ಯಕ್ರಮಗಳೆಲ್ಲ ಹಮ್ಮಿಕೊಂಡು ರೈತರ ಉದ್ಧಾರ ಮಾಡೋದೊಂದೇ ನಮ್ಮ ಒಂದು ಉದ್ದೇಶ. ಅದಕ್ಕೆ ನಿಮ್ಮ ಆದಾಯ ಹೆಚ್ಚಿಸ್ಕೊಳ್ಳೋಕೆ ಈ ODOP ಕಾರ್ಯಕ್ರಮದಲ್ಲಿ ಈಗೇನು ಮೆಣಸಿನಕಾಯಿ ಬೆಳೆಯನ್ನು ಮೌಲ್ಯವರ್ಧನೆ ಯಾವ ಥರ ಮಾಡಬೇಕು, ಮಾರ್ಕೆಟಿಂಗ್ ಎಲ್ಲಿ ಮಾಡಬೇಕು, ಹೆಂಗೆ ಮಾಡಬೇಕು, ಎಲ್ಲ ಎಫ್ ಪಿ ಒ ಮುಖಾಂತರ ಮಾಡೋಣ ಅಂಥೇಳಿ ಅದನ್ನು ಒಂದು ನಿಮ್ಮ ಮಾರ್ಕೆಟ್ ಲೆವೆಲ್ಲು ಈಗ ಒಂದು ಸೆಕೆಂಡ್ರಿ ಅಗ್ರಿಕಲ್ಚರ್ನಲ್ಲಿ ನಾವು ಎಲ್ಲ ವ್ಯವಸ್ಥೆಯಲ್ಲೂ ಮಾಡ್ತಾ ಇದ್ದೇವೆ. ವಿಶ್ವವಿದ್ಯಾಲಯ ಭಾಗವಹಿಸಿ ರೈತರಿಗೇನೆ ಮಹತ್ವ ಕೊಟ್ಟು ಅವ್ರನ್ನ ಇನ್ವಾಲ್ವ್ ಪಾಲುದಾರರಾಗಿ ಮಾಡಿ ಅವರ ಜವಾಬ್ದಾರಿಯನ್ನು ತಿಳಿಸಿ ಎಲ್ಲರೂ ಒಂದು ರೈತರ ಒಂದು ಉದ್ಯಮಶೀಲತೆಗೆ ತರೋಣಂತ ನಮ್ಮ ಕೃಷಿ ಅಂತ ಹೇಳಿ ನನಗೆ ಒಂದೆರಡು ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತೇನೆ. ಧನ್ಯವಾದಗಳು. ವೇದಿಕೆಯ ಉದ್ಘಾಟನಾ ಕಾರ್ಯಕ್ರಮದ ನಂತರ ಸಾಕಷ್ಟು ವಿಚಾರ ವಿನಿಮಯಗಳು ಈ ಸಂದರ್ಭದಲ್ಲಿ ನಡೆದವು. ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ಯಮಿಗಳ ನಿಯಮಬದ್ಧಗೊಳಿಸುವಿಕೆ ಹಾಗೂ ಮೂಲಭೂತ ಸೌಕರ್ಯ ನಿಧಿ ಯೋಜನೆ ಕುರಿತು ಬೆಂಗಳೂರಿನ ಕೆಪೆಕ್ ಸಂಸ್ಥೆಯ ಅಧಿಕಾರಿಗಳಾದ ಶ್ರೀ ಚಂದ್ರಕುಮಾರ್ ಅವರುಗಳು ಮಾಹಿತಿಯನ್ನು ಈ ಸಂದರ್ಭದಲ್ಲಿ ನೀಡಿದರು. ಹಾಗೂ ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದ ಶ್ರೀ ಮೊಹಮ್ಮದ್ ಅಲಿಯವರು ಜಿಲ್ಲೆಯಲ್ಲಿ ಮೆಣಸಿನಕಾಯಿ ಬೆಳೆಯ ಪಕ್ಷಿನೋಟ ಹಾಗೂ ಮೆಣಸಿನಕಾಯಿ ಬೆಳೆಯ ಸಂಸ್ಕರಣಾ ಉತ್ಪನ್ನಗಳು ಮತ್ತು ಮಾರುಕಟ್ಟೆ ಅವಕಾಶಗಳ ಕುರಿತು ತಮ್ಮ ವಿಚಾರಗಳನ್ನು ಮಂಡಿಸಿದರು. ಹಾಗೆಯೇ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಆಹಾರ ಸಂಸ್ಕರಣಾ ಘಟಕದ ಮುಖ್ಯಸ್ಥರುಗಳಾದ ಡಾಕ್ಟರ್ ಉದಯಕುಮಾರ್ ನಿಡೋಣಿ ಅವರುಗಳು ವಿಷಯವನ್ನು ಮಂಡಿಸಿ ಆಹಾರ ಸಂಸ್ಕರಣಾ ಘಟಕಗಳ ಮೌಲ್ಯವರ್ಧಿತ ಆಹಾರ ಉತ್ಪನ್ನಗಳು ಹಾಗೂ ಮಾರುಕಟ್ಟೆ ಅವಕಾಶಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು. ಇನ್ನು ರಾಯಚೂರಿನ ಲೀಡ್ ಬ್ಯಾಂಕಿನ ವ್ಯವಸ್ಥಾಪಕರುಗಳಾದ ಶ್ರೀ ಬಾಬು ಬಳಗಾನೂರು ಅವರುಗಳು ಮಾತನಾಡಿ ಈ ಯೋಜನೆಯಡಿಯಲ್ಲಿ ಬ್ಯಾಂಕುಗಳ ಪಾತ್ರವನ್ನು ಮಾಹಿತಿ ಮಾಡಿಕೊಟ್ಟರು. ಇನ್ನು ಕೈಗಾರಿಕಾ ಇಲಾಖೆಯ ಜಂಟಿ ನಿರ್ದೇಶಕರಾದ ಶ್ರೀ ಬಸವರಾಜ್ ಎಸ್ವೈ ಅವರುಗಳು ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣೆ ಹಾಗೂ ಕೈಗಾರಿಕಾ ಇಲಾಖೆಯಿಂದ ದೊರೆಯುವ ಸಹಾಯ ಸೌಲಭ್ಯ, ಬ್ಯಾಂಕುಗಳ ಜವಾಬ್ದಾರಿ ಹಾಗೆಯೇ ರೈತರ ಜವಾಬ್ದಾರಿಗಳ ಕುರಿತು ಈ ಸಂದರ್ಭದಲ್ಲಿ ಮಾಹಿತಿಯನ್ನು ಮಾಡಿಕೊಟ್ಟರು. ಈ ಆತ್ಮನಿರ್ಭರ ಭಾರತ ಅಭಿಯಾನದ ಭಾಗವಾಗಿ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ಯಮಿಗಳ ನಿಯಮಬದ್ಧಗೊಳಿಸುವಿಕೆ ಹಾಗೂ ಕೃಷಿ ಮೂಲಭೂತ ಸೌಕರ್ಯ ನಿಧಿ ಯೋಜನೆ ಕುರಿತ ಒಂದು ಜಿಲ್ಲೆ ಒಂದು ಉತ್ಪನ್ನ ಜಿಲ್ಲಾ ಮಟ್ಟದ ಅರಿವು ಮೂಡಿಸುವ ತರಬೇತಿ ಕಾರ್ಯಕ್ರಮದಲ್ಲಿ ರಾಯಚೂರು ಜಿಲ್ಲೆಯ ಹಲವಾರು ರೈತ ಉತ್ಪಾದಕ ಕಂಪನಿಯ ಸದಸ್ಯರುಗಳು, ಸಿಇಒಗಳು, ಸ್ವಸಹಾಯ ಸಂಘದ ಫಲಾನುಭವಿಗಳು, ರೈತ ಮಹಿಳೆಯರು ಹಾಗೆಯೇ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ರೈತರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಇದುವರೆಗೆ ಇಂದು ದಿನಾಂಕ 25/2/2022 ರಾಯಚೂರು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಆತ್ಮನಿರ್ಭರ ಭಾರತ ಅಭಿಯಾನದ ಭಾಗವಾಗಿ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣೆ ಉದ್ಯಮಿಗಳ ನಿಯಮಬದ್ಧಗೊಳಿಸುವಿಕೆ ಹಾಗೂ ಕೃಷಿ ಮೂಲಭೂತ ಸೌಕರ್ಯ ನಿಧಿ ಯೋಜನೆ ಒಂದು ಜಿಲ್ಲೆ ಒಂದು ಉತ್ಪನ್ನ ಈ ಕುರಿತು ಉದ್ಘಾಟನಾ ಕಾರ್ಯಕ್ರಮದ ಬಾನೂಲಿ ವರದಿಯನ್ನು ಕೇಳಿದಿರಿ. ಪ್ರಸ್ತುತಿ ಡಾಕ್ಟರ್ ವಿಜಿ ಬಾವಲತ್ತಿ, ನೆರವು ಅಮರೇಶ್ ಆಸಿಹಾಳ್. हर जोखिम से निकल कर फसल आए सुरक्षित हो जाए फसल बीमा से हर किसान अब आत्मनिर्भर हो जाए संकट के समय प्रधानमंत्री फसल बीमा योजना किसानों के लिए वरदान है अब सूखा पड़े या बाढ़ आ जाए कोई डर नहीं अब ओले पड़े या कीट हवामान आधारित कृषि सलहेगळन्नु ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಕೇಳೋಣಲ್ಲ. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೆಯೇ ಭಾರತ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರುಗಳ ಜಂಟಿ ಪ್ರಸಾರದಂತೆ ರೈತ ಬಾಂಧವರಿಗೆ ತಿಳಿಯಪಡಿಸುವುದೇನೆಂದರೆ, ಈಗಾಗಲೇ ನೀರಾವರಿ ಸೌಲಭ್ಯವಿದ್ದಲ್ಲಿ ಜೊತೆಗೆ ಕಡಲೆ ಅಥವಾ ಜೋಳ ರಾಶಿಯಾದ ನಂತರ ಕಲ್ಲಂಗಡಿ ಬೆಳೆಯನ್ನು ಬೆಳೆಯುವುದರಿಂದ ಆದಾಯವನ್ನು ಪಡೆಯಬಹುದು. ಇನ್ನು ಬೆಳೆ ಕಟಾವಾದ ನಂತರ ಬೆಳೆಯ ಅವಶೇಷಗಳನ್ನು ಸುಡದೆ ತ್ಯಾಜ್ಯ ವಿಭಜಕಗಳನ್ನು ಬಳಸಿಕೊಂಡು ಎರೆಹುಳು ಅಥವಾ ಕೊಟ್ಟಿಗೆ ಗೊಬ್ಬರವನ್ನು ತಯಾರಿಸಲು ಬಳಸಬೇಕು. ಇನ್ನು ಕಲ್ಲಂಗಡಿ ಹಣ್ಣನ್ನು 3x1 meter ಅಂತರದಲ್ಲಿ ನೀರಿನ ಅನುಕೂಲತೆಗನುಸಾರವಾಗಿ ಊರಬೇಕು. ಎಕರೆಗೆ 1 ಜೇನುಪೆಟ್ಟಿಗೆ ಇಡುವುದರಿಂದ ಕಲ್ಲಂಗಡಿ ಬೆಳೆಯಲ್ಲಿ ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದು. ಕಲ್ಲಂಗಡಿ ಬೆಳೆಯಲ್ಲಿ ರಸಹೀರುವ ಕೀಟಗಳ ನಿರ್ವಹಣೆಗಾಗಿ ಎಕರೆಗೆ 8-10 ಹಳದಿ ಅಥವಾ ನೀಲಿ ಅಂಟು ಬಲೆಗಳನ್ನು ಹಾಕಬೇಕು. ಇನ್ನು ಜಿಲ್ಲೆಯಲ್ಲಿ ಮಾವು ಬೆಳೆದಿರುವಂತಹ ರೈತ ಬಾಂಧವರಿಗೆ ಮಾಹಿತಿಯನ್ನು ಹೇಳೋದಾದರೆ, ಮಾವು ಹೂ ಬಿಡುವ ಹಂತದಲ್ಲಿರುವಾಗ ಮ್ಯಾಂಗೋ ಸ್ಪೆಷಲ್ 5 gram ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಗಿಡಕ್ಕೆ ಸಿಂಪಡಿಸುವುದರಿಂದ ಮಾವಿನ ಇಳುವರಿ ಹೆಚ್ಚಿಸುವುದಲ್ಲದೆ ಉತ್ತಮ ಗುಣಮಟ್ಟದ ಕಾಯಿಗಳನ್ನು ಪಡೆಯಬಹುದು. ಪ್ರಸ್ತುತ ವಾತಾವರಣದಿಂದ ಮಾವಿನ ಬೆಳೆಯಲ್ಲಿ ಬೂದು ರೋಗದ ಹತೋಟಿಗೆ 1 milliliter hexaconazole ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು.